ಈಗ ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ದಾಖಲಾಗಿದೆ. ಕಲಬುರಗಿಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗಮನಾರ್ಹ ರೀತಿಯ ಬದಲಾವಣೆ ಇಲ್ಲ. ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ. ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ನಾಳೆ ಅಧಿಸೂಚನೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ. ಮತದಾನ ಪ್ರಮಾಣ ಹೆಚ್ಚಿಸಲು ರಾಜ್ಯದೆಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ಉಪ ಮುಖ್ಯ ಚುನಾವಣಾ ಆಯುಕ್ತರಿಂದ ಪರಿಶೀಲನೆ. ಮಾಧ್ಯಮದವರಿಗೆ ಅಂಚೆ ಮತಪತ್ರ ಮೂಲಕ ಮತದಾನ ಸೌಲಭ್ಯ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನೈರುತ್ಯ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಹೊಸ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಳು ಮೆಣಸು ಮತ್ತು ಏಲಕ್ಕಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾಗಿರುವ ಕೆಲಸ ಕಾರ್ಯಗಳು. ಈ ಕುರಿತು ಡಾಕ್ಟರ್ ಎಸ್ ಜೆ ಅಂಕಿಗೌಡ ಅವರೊಡನೆ ಸಂದರ್ಶನ. ಕಾಳುಗಳ ಸರಸರ ಕೃಷಿಕರಿಗೆ ವರವರ, ಕಾಳುಗಳ ಸರಸರ ಕೃಷಿಕರಿಗೆ ವರವರ. ಕೇಳುಗರೆ, ಈ ಸಾರಿ ಕೊಡಗಿನಲ್ಲಿ ಬಿಸಿಲು ಹೆಚ್ಚಿಗಿದೆ, ಧಗೆ ಅಧಿಕವಾಗಿದೆ ಅಂತ ಅನ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರೆ, ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕಾಳುಮೆಣಸು ಮತ್ತು ಏಲಕ್ಕಿಯನ್ನ ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬಹುದು, ಹಾಗೆ ಇದಕ್ಕೆ ಪೂರಕವಾದ ಏನೇನು ಕೆಲಸಗಳನ್ನ ಕೈಗೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಲಹೆಗಳನ್ನ ಕೊಡ್ತಾ ಇದ್ದಾರೆ, ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರು. ಡಾಕ್ಟ್ರೆ, ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಬೆಳೆಗಾರರಿಗೆ ಕೆಲವು ಸಲಹೆಗಳನ್ನ ನೀಡಬಹುದಾ ನೋಡಿ. ನಮಸ್ಕಾರ. ಈಗ 45 ದಿನಗಳಿಂದ ಮಳೆನೂ ಬರಲಿಲ್ಲ, ಜೊತೆಗೆ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಮತ್ತೆ ಬಿಸಿಲು ಸುದ ಜಾಸ್ತಿ ಆಗ್ತಾ ಇದೆ. ಹೌದು, ಮೂರು ಕಾರಣಗಳಿಂದ ತೋಟದ ನಿರ್ವಹಣೆ ಎಲ್ಲರೂ ನೀರಾವರಿಯನ್ನ ಕೊಡ್ಲಿಕ್ಕೆ, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸಿರ್ಬೋದು, ಸೊ ಎಲ್ಲಾ ತೋಟಗಳಲ್ಲಿ ನೀರಾವರಿ ಚಾಲನೆಯಲ್ಲಿದೆ. ತುಂಬಾ ಜನ ರೈತರು ತೋಟಕ್ಕೆ ನೀರಾವರಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಕಾಫಿ ರೈತರಂತೂ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ನೀರನ್ನ ಕೊಟ್ಟು ಏನಾದ್ರೂ ಮಾಡಿ ಕ್ರಾಪ್ ಅನ್ನ ಉಳಿಸ್ಕೊಂಬೇಕು ಅನ್ನ ಪ್ರಯತ್ನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದಾರೆ. ಸೊ ಎರಡನೇದು ಕರಿಮೆಣಸು ಕಾಫಿ ತೋಟದೊಳ್ಳೆ ಇರೋದ್ರಿಂದ ಕರಿಮೆಣಸುಗೂ ನೀರು ಕೊಟ್ಟಂತೆ ಆಗ್ತಾ ಇದೆ. ಕರಿಮೆಣಸು ಕುಯಿಲು ಮುಗಿದಿದೆ, ಮಳೆ ನಿಧಾನ ಆಯ್ತು, ಆದ್ರಿಂದ ಅಲ್ಲಿ ಅವರು ತೋಟಗಳಲ್ಲಿ ಕಾಫಿಗೆ ನೀರು ಕೊಡ್ತಾ ಇದಾರೆ, ಕರಿಮೆಣಸುಗೂ ಕೊಡ್ತಾ ಇದಾರೆ. ಕರಿಮೆಣಸನ್ನೇ ಮುಖ್ಯ ಬೆಳೆಯಾಗಿ ಬೆಳೆಯುವಂತಹ ರೈತರು ಆಗ್ಲೇ ತೋಟದಲ್ಲಿ ಬುಡಕ್ಕೆ ಅಂದ್ರೆ ಅರಬಿಕಾ ತೋಟದವರು ಕಾಫಿಗೆ ನೀರು ಕೊಡೋದು ಕಡಿಮೆ, ಅವಾಗ ಅವರು ಪೈಪ್ಗಳಲ್ಲಿ ಪ್ರತಿ ಬುಡಕ್ಕೆ ನೀರನ್ನ ಕೊಡ್ಲಿಕ್ಕೆ ಮಾಡ್ತಾ ಇದಾರೆ, ಮಾಡ್ಕೊಂಡು ಮುಂದೆ ಹೋಗ್ತಾ ಇದಾರೆ. ಸೊ ಕುಯಿಲು ಮುಗಿದಿದೆ, ಅದರಿಂದ ಬುಡಕ್ಕೆ ನೀರನ್ನ ಕೊಡೋದು ಬಹಳ ಮುಖ್ಯ. ಅದನ್ನ ತುಂಬಾ ಜನ ರೈತರು ಮಾಡ್ತಾ ಇದಾರೆ, ಅದನ್ನ ಮಾಡ್ಬೇಕಾಗಿದೆ. ನಾವು ಹೇಳ್ತಾ ಇದ್ವಿ ಯಾವಾಗ್ಲೂ ನೆರಳನ್ನ ತೆಗಿಬೇಕು ಅಂತ. ಏಪ್ರಿಲ್ ತಿಂಗಳು ಬಂತು, ಈಗ ಬರೋ ವರ್ಷದ ಬೆಳೆ ಬೇಕು ಅಂದ್ರೆ ಏಪ್ರಿಲ್ ನಲ್ಲಿ ನೆರಳನ್ನು ತೆಗಿಬೇಕು, ಬಹಳ ಮುಖ್ಯವಾದ ಕೆಲಸ. ಆದ್ರೆ ಈ ತರ ತಾಪಮಾನ ಜಾಸ್ತಿ ಆದ್ರಿಂದ ಯಾರಿಗೂ ತೆಗಿಲಿಕ್ಕೆ ಧೈರ್ಯ ಬರ್ತಾ ಇಲ್ಲ. ಹೌದು ಹೌದು. ಅಂತ ಹೇಳಿದ್ರೆ ಸುಟ್ಟು ಹೋಗ್ಬೋದು. ಅದರಿಂದ ಸ್ವಲ್ಪ ದಿನ ಒಂದು ಮಳೆ ಬೀಳೋ ಗಂಟೆ ಇಟ್ಕೊಂಡು ನೆರಳನ್ನು ತೆಗೆಯೋದು ಸೂಕ್ತ ಅನ್ಸುತ್ತೆ. ಎತ್ತರ ಪ್ರದೇಶದಲ್ಲಿ ತೆಗಿಬಹುದು, ಏನಂತ ಸಮಸ್ಯೆ ಆಗುದಿಲ್ಲ. ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ, ಎಲ್ಲಿ ನೀರಿನ ಅಂಶ ಕಡಿಮೆ ಇದೆ, ಎಲ್ಲಿ ತೋಟಗಳಲ್ಲಿ ಕಾಫಿನೇ ಒಣಗ್ತಾ ಇದೆ, ಅಲ್ಲೆಲ್ಲ ನೆರಳನ್ನು ಇಟ್ಕೊಳ್ಳೋದು ಒಳ್ಳೇದು. ಮಳೆ ಬೀಳೋ ಗಂಟ ಒಂದ್ಸರಿ ಮಳೆ ಬಿದ್ಮೇಲೆ ತೆಗಿಯೋದು ಸೂಕ್ತ. ಮತ್ತೆ ಅದಕ್ಕೆ ಆದಷ್ಟು ಸಾಧ್ಯತೆ ಇದ್ರೆ ಬುಡಕ್ಕೆ ಮಣ್ಣನ್ನ ಕೊಟ್ಟು ಮಲ್ಚನ್ನ ಮಾಡಿ, ನೀರು ಸಾಧ್ಯತೆ ಇದ್ರೆ ನೀರನ್ನ ಕೊಡೋದು ಮುಖ್ಯ. ಅಂದ್ರೆ ಬುಡ ತಣ್ಣಗಿರ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ, ಒಂದು ನಾವು ಮಣ್ಣನ್ನ ಕೊಡ್ಬಹುದು. ಮಣ್ಣು ಕೊಡ್ಲಿಕ್ಕೆ ಈಗ ಕಷ್ಟ, ಯಾಕೆ ಅಂತ ಹೇಳಿದ್ರೆ ಮಣ್ಣಾಗ್ಲೇ ಡ್ರೈ ಆಗಿದೆ, ಅದನ್ನ ಅಗೆದು ಕೊಡೋದು ಕಷ್ಟ ಆಗುತ್ತೆ. ಮಲ್ಚನ್ನ ಹಾಕ್ಬಹುದು, ಒಣಗಿದ ತರಗೆಲೆಗಳನ್ನ ಬುಡಕ್ಕೆಲ್ಲ ಮುಚ್ಚಿ ಬೇರುಗಳು ಒಣಗೋಗದಂಗೆ ನೋಡ್ಕೊಂಡ್ರೆ ಅವಾಗ ಆ ಗಿಡ ಬಾಡೋದ್ ಕಡಿಮೆ ಆಗುತ್ತೆ. ಒಂದ್ಸಾರಿ ನೀರ್ ಕೊಟ್ರೆ 15-20 ದಿನ ತಡ್ಕೊಳ್ಳುತ್ತೆ ಗಿಡ, ಏನು ಒಣಗೋಗುದಿಲ್ಲ. ಯಾವುದೇ ಕಾರಣಕ್ಕೂ ಗಿಡ ಒಣಗ್ಲಿಕ್ಕೆ ಬಿಡಬಾರ್ದು. ಬಾಡ್ಲಿಕ್ಕೆ ಶುರು ಆದ ತಕ್ಷಣ ನೀರ್ ಕೊಟ್ರೆ ಅದು ಒಣಗೋದಿಲ್ಲ. ಏನಾದ್ರೂ 10 ದಿನ ನೀವು ನೀರೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆನಂತರ ಅದು ಒಣಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಒಣಗಿದಂತ ಮೆಣಸಿನ ಗಿಡಗಳನ್ನ ಮತ್ತೆ ರಿಕವರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಮತ್ತೆ ಇಳುವರಿ ಬರೋದು ಕಡಿಮೆ. ಸೊ ಅದರಿಂದ ಅದನ್ನ ಒಣಗ್ಲಿಕ್ಕೆ ಬಿಡಬಾರ್ದು. ಈಗ ಒಣಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ಒಂದು ನಾನು ಆಗ್ಲೇ ಹೇಳ್ದಂಗೆ ಹೇಳು, ಎರಡನೇ ಕೆಲಸ ಅಂತ ಹೇಳಿದ್ರೆ ನಾವು ಸುಣ್ಣದ ತಿಳಿ ನೀರನ್ನ ಮಾಡಿ ಒಡಿಬಹುದು. ಏನು ಪ್ರಮಾಣ? ಒಂದು ಬ್ಯಾರಲ್ ಬ್ಯಾರಲ್ಗೆ 4-5 ಕೆಜಿ ಅಷ್ಟು ಸ್ಪ್ರೇ ಲೈಮ್ ಏನ್ ಯೂಸ್ ಮಾಡ್ತೇವೆ ಆ ಸುಣ್ಣವನ್ನ ತಕೊಂಡು ಅದನ್ನ ಚೆನ್ನಾಗಿ ಕರಗಿಸಿ ತಿರುಗಿಸಿಬಿಟ್ಟು ಅದ್ರ ಜೊತೆಗೆ ನಾವು 1 ಕೆಜಿ ಪೊಟ್ಯಾಶ್ ಅನ್ನ ಹಾಕೊಬಹುದು. ಎಲೆಗಳಲ್ಲಿ ಟರ್ಜಿಡಿಟಿ ಅಂತವೆ, ಸ್ಟೊಮೆಟಲ್ ಓಪನಿಂಗ್ ಅಂತವೆ, ಅದು ಸ್ವಲ್ಪ ಮಟ್ಟಿಗೆ ಓಪನ್ ಆಗಿರುತ್ತೆ. ಅದನ್ನ ಪೊಟ್ಯಾಶಿಯಂ ಪಂಪ್ ಥಿಯರಿ ಅಂತ ವಿಜ್ಞಾನದಲ್ಲಿ ಮಾಡಿದ್ದಾರೆ. ಅದರಿಂದ ಪೊಟ್ಯಾಶ್ ಅಂಶ ಎಲೆಗೆ ಸಿಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ನಮಗೆ ದಿನ ಏನು ಫೋಟೋಸಿಂಥೆಸಿಸ್ ನಡೀತಾ ಇರಬೇಕು, ಸ್ವಲ್ಪ ಪ್ರಮಾಣದಲ್ಲಿ ನಡಿಬೇಕು. ಆದ್ರಿಂದ ಸ್ವಲ್ಪ ಟ್ರಾನ್ಸ್ಪಿರೇಷನ್ ಆಗ್ತಾ ಇರಬೇಕು. ಟ್ರಾನ್ಸ್ಪಿರೇಷನ್ ಅಂದ್ರೆ ನೀರಿನ ಅಂಶ ಎಲೆಯಿಂದ ಆಚೆ ಹೋಗ್ತಾ ಇರುತ್ತೆ, ಅದು ಸ್ವಲ್ಪ ಹೋಗ್ಬೇಕು, ಫುಲ್ ಹೋಗ್ಬಾರ್ದು. ಆದ್ರಿಂದ ಅದನ್ನ ಪೊಟ್ಯಾಶ್ ಮತ್ತೆ ಸುಣ್ಣ 4-5 ಕೆಜಿ ಈ ಸುಣ್ಣ ಅಂದ್ರೆ ಸ್ಪ್ರೇ ಲೈಮ್ ಪ್ಲಸ್ 1 ಕೆಜಿಯಷ್ಟು ಪೊಟ್ಯಾಶ್. ನಾವು ಏನ್ ಹೇಳಿದ್ವಿ ಅಂದ್ರೆ 2% ಲೈಮು, 0.5% ಪೊಟ್ಯಾಶ್ ಅನ್ನ ಸಿಂಪಡಣೆ ಮಾಡಿ ಅಂದ್ರೆ ನಮ್ಗೆ ಗೊತ್ತಾಗಂಗ್ ಹೇಳಂಗಿದ್ರೆ ಬಿಳಿ ಬರ್ಬೇಕು ಅಂತ ಹೇಳಿ 4-5 ಕೆಜಿ 200 ಲೀಟರ್ಗೆ ಹಾಕಿ ಕಲಸಿ, ಅನಂತರ 1 ಕೆಜಿ ಸುಣ್ಣವನ್ನ ಮುರಾಟ ಪೊಟ್ಯಾಶ್ ಇರ್ಬೋದು ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್, ಸ್ವಲ್ಪ ಕಾಸ್ಟ್ಲಿ ಈ ಪ್ರದೇಶದಲ್ಲಿ ಸಿಗೋದಿಲ್ಲ. ಯಾವ್ದಾದ್ರು ಒಂದು ಪೊಟ್ಯಾಶ್ ಇರುವಂತ ಗೊಬ್ಬರವನ್ನ ನೀರಿನಲ್ಲಿ ಕರಗಿಸಿ ಅದನ್ನ ಸಿಂಪಡಣೆ ಮಾಡಿದ್ರೆ ಎಲೆಗಳು ಬಿಳಿ ಆಗ್ತವೆ. ಎಲೆಗಳು ಬಿಳಿಯಾದಾಗ ಬಿಸಿಲಿನ ತಾಪವನ್ನ ಹಿಂದೆ ಕಳಿಸುತ್ತೆ, ಬಿಸಿಲಿನ ರೇಖೆಗಳನ್ನ. ಅವಾಗ ಎಲೆಗಳು ಹಳದಿ ಆಗುದಿಲ್ಲ. ಇದು ಎಲೆಗಳು ಯಾಕೆ ಹಳದಿ ಆಗ್ತವೆ ಅಂತ ಹೇಳಿದ್ರೆ ಬಿಸಿಲಿನ ಮೇಲೆ ಎಲೆ ಬಿದ್ದಾಗ ಕ್ಲೋರೋಫಿಲ್ ಅಂತ ಒಂದು ಮಾಲಿಕ್ಯೂಲ್ ಇರುತ್ತೆ, ಅದು ಆಕ್ಸಿಡೈಸ್ ಆಗ್ಬಿಟ್ಟು ಹಳದಿ ಆಗ್ಬಿಡುತ್ತೆ. ಸೊ ಅದರಿಂದ ಅದು ಆಗ್ದಂಗೆ ನೀವು ಬಿಸಿಲಿನ ಪ್ರಮಾಣವನ್ನ ಅಥವಾ ಬಿಸಿಲಿಂದ ಆಗುವಂತಹ ತೊಂದರೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ ನಾವು ಒಂದು ಸುಣ್ಣವನ್ನ ಹೊಡೆಯೋದ್ರಿಂದ ನಾವು ಅದನ್ನ ತಪ್ಪಿಸ್ಕೋಬಹುದು. ಸೊ ಎರಡನೇದು ಈ ಪೊಟ್ಯಾಶ್ ಅನ್ನ ಸೇರಿಸೋದ್ರಿಂದ ಗಿಡ ಒಂದು ಸ್ವಲ್ಪ ಮಟ್ಟಿಗೆ ತನ್ನ ಕ್ರಿಯೆಗಳನ್ನ ಮಾಡ್ಕೊಂಡು ಬದುಕೊಂಡಿರುತ್ತೆ. ಮೂರನೇದು ಬುಡಕ್ಕೆ ನೀರು ಬೇಗ ಆವಯ ಆಗ್ದಂಗೆ ನಾವು ಮಲ್ಚನ್ನ ಮಾಡ್ಕೊಬೇಕು, ಮತ್ತೆ ನೀರನ್ನ ಕೊಡ್ಬೇಕು, ಒಂದ್ ನೆರಳನ್ನ ನೋಡಿ ತೆಗಿಬೇಕು. ಈಗಾಗ್ಲೇ ನಾವು ಬೇಗ ತೆಗೀರಿ ಅಂತ ನಾವೇ ಹೇಳ್ತಾ ಇದ್ದ, ಬಟ್ ಎತ್ತರ ಪ್ರದೇಶದಲ್ಲಿ ತೆಗಿಬೇಕಾಗುತ್ತೆ, ಇಲ್ಲಾಂದ್ರೆ ಬರುವ ವರ್ಷದ ಇಳುವರಿ ಬರುವುದಿಲ್ಲ. ಬೇರೆ ಪ್ರದೇಶಗಳಲ್ಲಿ ನೀವು ನೋಡಿ ತೆಗಿಬಹುದು. ಈಗ ರೋಬಸ್ಟಾದಲ್ಲಿ ನೆರಳು ಈಗ್ಲೇ ತೆಗಿಬೇಕು ಅಂತ ಏನಿರಲ್ಲ, ಆಗ್ಲೇ ಓಪನ್ ಇರುತ್ತೆ. ಸೊ ಆಗ್ಲೇ 1 ಅಥವಾ 2 ಸಾರಿ ನೀರ್ ಕೊಟ್ಟಿದ್ದೀರಿ, ಮತ್ತೆ ಉಳಿದ ಮೆಣಸು ತಿರ್ಗಾ ಬದುಕೋಬೇಕು ಅಂದ್ರೆ ಅಥವಾ ಇಳುವರಿ ಬರ್ಬೇಕು ಅಂದ್ರೆ ಮತ್ತೆ ನೀರನ್ನ ಹೋಸ್ ಅಲ್ಲಿ ಪ್ರತಿ ಗಿಡಕ್ಕೆ ಕೊಡೋದು ಸೂಕ್ತ. ಸೊ ಇಷ್ಟು ನಾವು ಡ್ರೌಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತೇವೆ. ಕೊಡಗು ನಮ್ಮ ಮೆಣಸಿನಲ್ಲಿ ನಾವು ಸುಮಾರು ಕಡೆ ಮಾಡಿ ತೋರಿಸಿದ್ದೇವೆ. ಸೊ ಇದನ್ನ ಮಾಡಬಹುದು. ಪೊಟ್ಯಾಶ್, ಸಲ್ಫೇಟ್ ಆಫ್ ಪೊಟ್ಯಾಶ್ ಯಾವ್ದಾದ್ರು ಬಳಸ್ಕೋಬಹುದು ಅಲ್ವಾ? ಯಾವ್ದಾದ್ರು ಬಳಸ್ಕೋಬಹುದು. ಮುರಾಟ ಪೊಟ್ಯಾಶ್ ಏನಾಗುತ್ತೆ ಅಂದ್ರೆ 2 ಕೆಜಿ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ಸ್ಕಾರ್ಚಿಂಗ್ ಎಫೆಕ್ಟ್ ಬರ್ತಿದೆ. ಸಲ್ಫೇಟ್ ಆಫ್ ಪೊಟ್ಯಾಶ್ ಇವನ್ 2 ಕೆಜಿ ಹಾಕಿದ್ರು ಏನು ಆಗಲ್ಲ. ಆದ್ರೆ ನಾವೇನು 2 ಕೆಜಿ ರೆಕಮೆಂಡ್ ಮಾಡ್ಲಿಲ್ಲ, ನಾವು 1 ಕೆಜಿ ಮಾತ್ರ ಹೇಳ್ತೇವೆ. ಅಂದ್ರೆ 0.5% ಅಂತ ಹೇಳಿ 200 ಲೀಟರ್ಗೆ 1 ಕೆಜಿ ಅನ್ಸುತ್ತೆ. ಯಾವ್ದಾದ್ರು ಒಂದನ್ನ 1 ಕೆಜಿ ಹಾಕೊಂಡ್ರೆ ಸಾಕು. ಸಾಕು ಅಂದ್ರೆ ಒಂದು ನ್ಯೂಟ್ರಿಷನ್ ಕೊಟ್ಟಂಗಾಗತ್ತೆ. ಅದ್ರ ಜೊತೆಗೆ ಈಗಾಗ್ಲೇ ಕುಯ್ದಿರೋದ್ರಿಂದ ಸುಣ್ಣವನ್ನ ಹೊಡಿಬಹುದು. ಅದರಿಂದ ಇದನ್ನ ಮಾಡಿದ್ರೆ ಮಳೆ ಸ್ವಲ್ಪ ದಿನದಲ್ಲಿ ಬರುತ್ತೆ ಅನಿಸ್ತಾ ಇದೆ. ಬರೋ ಗಂಟ ಒಂದು ಸ್ವಲ್ಪ ಗಿಡಗಳನ್ನ ಬಾಡಿದ್ರು ಒಳ್ಳೇದು. ಆಕ್ಚುಲಿ ಮೆಣಸು ಬಾಡಿದ್ರೆ ಬರೋ ವರ್ಷದ ಇಳುವರಿ ಜಾಸ್ತಿ ಅಂತ ನಾವೇ ಹೇಳ್ತೇವೆ. ಹಂಗಂತ ಒಣಗ್ನಕ್ಕೆ ಬಿಟ್ಬಿಟ್ರೆ ಅದೊಂಥರ ಆಮೇಲೆ ಇದ್ದದೆಲ್ಲ ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಆ ಸಮಸ್ಯೆ ಆಗ್ಬಾರ್ದು. ತೋಟವನ್ನ ನಿರ್ವಹಣೆ ಮಾಡ್ಕೊಬೇಕಾಗತ್ತೆ. ಸೊ ಎರಡನೇದು ಏಲಕ್ಕಿಯನ್ನ ತಕೊಂಡ್ರೆ ಏಲಕ್ಕಿಯಿಂದ ಸುದ ನಾವು ಈಗಾಗಲೇ ನೆರಳು ಪ್ರದೇಶಗಳಲ್ಲಿ ಇದೆ. ಸೊ ಅದರಿಂದ ನೆರಳನ್ನ ಆದಷ್ಟು ನಾವು ಮೇ ನಲ್ಲಿ ತಕೊಂಡ್ರೆ ಸಾಕು. ಏಪ್ರಿಲ್ ಅಲ್ಲಿ ಬೇಡ, ನೆರಳನ್ನ ಇಟ್ಕೊಳ್ಳಿ. ಸೊ ಎರಡನೇದು ನೀರನ್ನ ಕೊಡ್ಬೇಕು ಏಲಕ್ಕಿಗೆ. ಮತ್ತೆ ಮಲ್ಚನ್ನ ಮಾಡ್ಕೊಬೇಕು, ಬುಡಕ್ಕೆ ಮಲ್ಚನ್ನ ಮಾಡೋದು. ಎರಡನೇದು ನೀರನ್ನ ಕೊಡೋದು. ಮೂರನೇದು ನೆರಳನ್ನ ನಿಧಾನವಾಗಿ ಮೇ ತಿಂಗಳಲ್ಲಿ ನಾರ್ಮಲಿ ತೆಗಿಲಿಕ್ಕೆ ಹೇಳೋದು ನೆರಳನ್ನ. ಸೊ ಸೋಗೆಯನ್ನ ತೆಗಿಯೋರು ಸ್ವಲ್ಪ ಮಟ್ಟಿಗೆ ತೆಗೀರಿ, ತುಂಬಾ ತೆಗೆದ್ಬೇಡಿ. ಯಾಕಂದ್ರೆ ಈಗ ಹುಳ ಬರೋ ಕಾಲ, ಯಾಕಂದ್ರೆ ಕಜ್ಜಿ ಬರುತ್ತೆ ಏಲಕ್ಕಿಗೆ. ಹಿಂದೆ ಎಲ್ಲ ಕಟ್ಟೆ ಕಟ್ಟೆ ಅಂತ ಹೇಳ್ತಿದ್ವಿ, ಕಟ್ಟೆ ಕಡಿಮೆ ಆಗಿದೆ ಆಕ್ಚುಲಿ. ಸೊ ಇತ್ತೀಚೆಗೆ ಕಜ್ಜಿ ಜಾಸ್ತಿ ಆಗಿದೆ ಮಾರ್ಕೆಟ್ ಅಲ್ಲಿ, ನಮಗೆ ರೇಟ್ ಕಡಿಮೆ ಆಗ್ತಾ ಇರೋದು ಕಜ್ಜಿ ಇಲ್ಲ. ಸೊ ಕಜ್ಜಿ ಕಾಯಿಗಳಿದ್ರೆ ಮಾರ್ಕೆಟ್ ಅಲ್ಲಿ ಬೇರೆ ಕಂಪೇರ್ ಮಾಡಿದಾಗ ನಮಗೆ ಕಡಿಮೆ ರೇಟ್ ಅನ್ನ ಕೊಡ್ತಿದ್ದಾರೆ. ಕಜ್ಜಿ ಬರೋದು ಏಪ್ರಿಲ್ ಮೇ ಜೂನ್ ಅಲ್ಲಿ, ಮಾರ್ಚ್ ಏಪ್ರಿಲ್ ಮೇ ನಲ್ಲಿ. ಸೊ ನಾವೆಲ್ಲ ಬೇರೆ ಕೆಲಸದಲ್ಲಿ ಇರ್ತವೆ, ಈ ಕಜ್ಜಿ ಬಂದು ಆ ಹೂವಿನ ಮೇಲೆ ಅಥವಾ ಕೊತ್ತ ಮೇಲೆ ಕುಂತ್ಕೊಂಡು ಕಾಯಿ ಬಂದ ತಕ್ಷಣ ಡ್ಯಾಮೇಜ್ ಮಾಡ್ಬಿಡುತ್ತೆ. ಅದರಿಂದ ಕಜ್ಜಿ ನಿಯಂತ್ರಣ ಅಂದ್ರೆ ಥ್ರಿಪ್ಸ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಅದರಿಂದ ಸ್ವಲ್ಪ ಮಟ್ಟಿಗೆ ಸೋಗೆ ತೆಗಿಬೇಕು, ಸಾಗೆ ತೆಗಿಬಾರ್ದು ಆಕ್ಚುಲಿ ಮ್ಯಾನೇಜ್ಮೆಂಟ್ ಡೌಟ್ ಇಸ್ ತರ ಇದ್ದಾಗ. ಸೊ ಆದ್ರೆ ಬರೋ ಪ್ರೊಡ್ಯೂಸ್ ಇಂದ ಕಜ್ಜಿ ಜಾಸ್ತಿ ಆಗುತ್ತೆ ಅನ್ನೋದ್ರಿಂದ ಸ್ವಲ್ಪ ಮಟ್ಟಿಗೆ ತೆಗೆದ್ಬಿಟ್ಟು ಸ್ಪ್ರೇ ಮಾಡ್ಕೊಬೇಕು. ಈ ಮಿಡಾಕ್ಲೋರೋಕ್ವಿಡ್ 0.3 ml ಲೀಟರ್ ಅಂತೇವೆ, 60 ml ಪರ್ ಬ್ಯಾರಲ್, 19.5% ಇಮಿಡಾ ಅಂತ ಬರುತ್ತೆ. ಅಥವಾ ಪಿಪ್ರೋನಿಲ್ ಅಂತ ಒಂದು ಕೀಟನಾಶಕ, ಯಾವ್ದಾದ್ರು ಒಂದನ್ನ ಹೊಡೆದ್ರೆ ಪ್ರತಿ ತಿಂಗಳು ಹೊಡಿಬೇಕಾಗತ್ತೆ. ಈಗ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಹೊಡೆದ್ರೆ ನಿಮ್ಮ ತೋಟದಲ್ಲಿ ಕಜ್ಜಿಕಾಯಿ ಕಡಿಮೆ ಆಗುತ್ತೆ. ಹೊಡಿಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ 2-3 ಹಾರ್ವೆಸ್ಟ್ ಎಲ್ಲ ಬರೀ ಕಜ್ಜಿಕಾಯಿ ಇರುತ್ತೆ. ಸೊ ಅದರಿಂದ ಈಗ ಹೊಡೆದ್ರೆ ಮಾತ್ರ ಆಗ ಕಜ್ಜಿ ಇರೋದಿಲ್ಲ. ಈಗ ಮಾಡದೆ ಈಗ ತುಂಬಾ ನಮಗೆ ಇದೆ ಸಮಸ್ಯೆ, ನಾವು ಕಾಫಿ ಕುಯ್ಯೋ ಗಂಟ ಮಾಡಕ್ಕಾಗಲ್ಲ, ಮೆಣಸು ಕುಯ್ದಾಗ್ಬೇಕು, ಅನಂತರ ಜನಗಳು ಈ ತರ ಆಗ್ಬಿಟ್ಟು ಏಲಕ್ಕಿ ನಿರ್ವಹಣೆಯನ್ನ ನಾವು ಕೈ ಬಿಟ್ಬಿಡ್ತೇವೆ ಒಂದ್ 3-4 ತಿಂಗಳು. ಸೊ ಅವಾಗ ಅದು ಕಜ್ಜಿ ತುಂಬಾ ಹುಳಗಳು ಜಾಸ್ತಿ ಆಗ್ತವೆ. ಈ ತರ ಟೆಂಪರೇಚರ್ ಇದ್ದಾಗ ಹುಳಗಳ ಸಂಖ್ಯೆ ಜಾಸ್ತಿ. ಸೊ ಅದರಿಂದ ಕೀಟ ನಿಯಂತ್ರಣವನ್ನ ಒತ್ತು ಕೊಡ್ಬೇಕಾಗತ್ತೆ. ಆದಷ್ಟು 1 ಅಥವಾ 2 ಸಿಂಪರಣೆಯನ್ನ ಮಾಡ್ಕೊಂಡ್ರೆ ಕಜ್ಜಿ ಕಾಯಿಯನ್ನ ಕುಯ್ಬೇಕಾದ್ರೆ ಕಡಿಮೆ ಆಗಿರುತ್ತೆ. ಇಲ್ಲ ಅಂದ್ರೆ ಮಳೆ ಬಂದ್ಮೇಲೆ ಕಜ್ಜಿ ಕಡಿಮೆ ಆಗತ್ತೆ ನ್ಯಾಚುರಲ್ ಆಗಿ. ಯಾಕೆಂದ್ರೆ ಅವು ಕೊತ್ತು ಮತ್ತು ಹೂವು ಮಳೆ ಬಂದಾಗ್ಲೇ ಬರೋದ್ರಿಂದ ಆನಂತರ ಬಂದ ಕಾಯಿ. ಬಟ್ ಏನಾಗುತ್ತೆ, ಇದಾಗ್ಲೇ ಕೊತ್ತ ಮೇಲೆ ಇರೋದ್ರಿಂದ ಬಂದ ಕಾಯಿಗೆ ಡ್ಯಾಮೇಜ್ ಮಾಡ್ಬಿಟ್ಟಿರುತ್ತೆ. ಸೊ ಈ ಇನ್ಸೆಕ್ಟಿಸೈಡ್ ನಾನು ಹೇಳಿದಾಗೆ ಇಬ್ಬಿಣ ಕ್ಲೋರೋಪಿಡ್ ಇದೆ, ಪಿಪ್ರೋನಿಲ್ ಇದೆ, ಹಿಂದೆ ಕ್ವೀನ್ ಆಲ್ಫಾಸ್ ಅನ್ನ ರೆಕಮೆಂಡ್ ಮಾಡ್ತಾ ಇದ್ವಿ, ಅದು 2 ml/L. ಸೊ ಇದು ಮತ್ತೆ ಬೋರರ್ ಒಂದು ಬರುತ್ತೆ. ಸೊ ಬೋರರ್ ಬಗ್ಗೆ ಸೈಲೋ ಸಿಪ್ರಮಿನ್ ಅಂತ ಬರುತ್ತೆ, ಅಥವಾ ಕರಾಟೆ ಅಂತ ಏನು ಯೂಸ್ ಮಾಡ್ತಾರೆ, ಅಥವಾ ಕ್ವಿನಾಲ್ಫಾಸ್ ಅನ್ನ ಯೂಸ್ ಮಾಡಬಹುದು. 1.5-2 ml/L ನ ಸಿಂಪಡಣೆ ಮಾಡ್ಕೊಬೇಕು ಬೋರರ್ ಇರೋ ಅಂತವ್ರು. ಈಗ ರೈತರು ಕೇಳೋದು ಎರಡು ಮಿಕ್ಸ್ ಮಾಡಿ ಹೊಡೆದು ಬಿಡ್ಲೋ ಸರ್ ಅಂತ. ನಾವು ಸುಮಾರು ಸರ್ ಇದೆ, ಡೈಲಿ ಬರ್ತಾ ಇದೆ ಫೋನ್ಗಳು ಇವಾಗಲೇ. ಸರ್ ಇಲ್ಲ, ನಾವು ವಿಜ್ಞಾನಿಗಳು ಮಿಕ್ಸ್ ಮಾಡಿ ಹೊಡೆಯಕ್ ಹೇಳಕ್ ಬರಲ್ಲ ಸರ್ ಅಂತ ನಾವೇ ಹೇಳ್ತೇವೆ. ಇಲ್ಲ, ಯಾಕೆಂದ್ರೆ 2 ಸರಿ ಹೊಡಿಲಿಕ್ಕೆ ಆಗಲ್ಲ ಸರ್ ಅಂತಾರೆ. ಅದು ನೋಡ್ಕೊಂಡು ಹೊಡಿಬೇಕು, ಇಲ್ಲಾಂದ್ರೆ ಟಾಕ್ಸಿಸಿಟಿ ಆಗ್ಬಿಟ್ರೆ ಗಿಡಗಳಿಗೆ ಕಷ್ಟ ಆಗುತ್ತೆ, ಅಡ್ಡ ಪರಿಣಾಮಗಳು ಆಗ್ಬಿಡುತ್ತೆ. ಮತ್ತೆ ವಿಜ್ಞಾನಿಗಳು ಸುದ ನಾವೊಂದು ಮಿಕ್ಸ್ ಮಾಡಿ ರಿಸರ್ಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಎಲ್ಲ ಕೆಮಿಕಲ್ ನನ್ನ 2-3 ಕೆಮಿಕಲ್ ಮಾಡಿ ಅದನ್ನ ಎಫೆಕ್ಟೇ ಗೊತ್ತಾಗೋದಿಲ್ಲ ಯಾವ್ದ್ರಿಂದ ಏನಾಯ್ತು ಅಂತ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾ ಇದಾರೆ ಪ್ರೈವೇಟ್ ಅಲ್ಲಿ ಅಥವಾ ನಮ್ಮ ಶಾಪ್ ಗಳಲ್ಲಿ 3-4 ಕೆಮಿಕಲ್ ಸೇರ್ಸಿ ಹೊಡಿಸ್ಬಿಟ್ಟು ಯಾವ್ದು ಕಂಟ್ರೋಲ್ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಅದೇ ತರ ಅದು ಒಂದು ಟೊಮ್ಮಿಗೆ 2,000 ರೂಪಾಯಿ ಆಗ್ಬಿಟ್ಟಿರುತ್ತೆ. ನಾವೆಲ್ಲ ಹೇಳೋದು ಒಂದು 200-300 ರೂಪಾಯಿ ಒಂದು ಡ್ರಮ್ ಖರ್ಚಿರುತ್ತೆ. ನೀವು ಶಾಪ್ ಅಲ್ಲಿ ಹೋಗಿ ಕೇಳ್ಕೊಂಡು ಮಾಡಕ್ ಹೋದಾಗ ಆಲ್ಮೋಸ್ಟ್ 2,000 ರೂಪಾಯಿ ಬರ್ತಿದೆ. ಸೊ ಆ ಸಮಸ್ಯೆ ಇದೆ. ರೈತರು ಪ್ರಯೋಗಗಳನ್ನ ಮಾಡ್ಬೋದು ಮಾಡ್ಬೋದು, ಆದ್ರೆ ಅಷ್ಟು ಮಿಕ್ಸ್ ಮಾಡಿ ಮಾಡೋದ್ರಿಂದ ಖರ್ಚು ಆಗ್ಬಿಡುತ್ತೆ. ಅದೊಂದು ಸಮಸ್ಯೆ, ಮಾಡಬಾರ್ದಂತ ಏನಿಲ್ಲ. ಸುಮಾರು ಪ್ರಯತ್ನಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅವೈಲಬಿಲಿಟಿ, ಲೇಬರ್ ಪ್ರಾಬ್ಲಮ್ ಇರುತ್ತೆ, ಫ್ಯಾಮಿಲಿ ನಮ್ ಸಮಸ್ಯೆ ಇರುತ್ತೆ, ನಿರ್ವಹಣೆ ಮಾಡ್ಕೊಬೇಕು. ಪ್ರಯತ್ನಕ್ಕೆ ಪಡ್ತಿದ್ದಾರೆ, ಬರ್ತಾ ಇಲ್ಲ ಅಂತ ಏನಿಲ್ಲ. ಅದರಲ್ಲಿ ಏನಾಗುತ್ತೆ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದಾಗ ನಮ್ಮಂತವ್ರಿಗೆ ಗೊತ್ತಾಗುತ್ತೆ, ಏನೋ ಸುಟ್ಟೋಗ್ಬಿಟ್ಟ ಬರ್ತಾರೆ. ಅವಾಗ ನೋಡಿದಾಗ ಈಗ ನಾವು ಆತರ ರಿಸರ್ಚ್ ಮಾಡೋದು ಕಷ್ಟ. 4 ಕೆಮಿಕಲ್ಸ್ಗಳನ್ನ ಮಿಕ್ಸ್ ಮಾಡ್ಬಿಟ್ಟು ಹೊಡೆದು ಯಾವ್ದ್ರಲ್ಲಿ ಏನು ಅಂತ ಹೇಳುದು ನಾವು ಯಾವ ಕಡೆ ಯಾವ ಸ್ಟಾಟಿಸ್ಟಿಕ್ಸ್ ಯೂಸ್ ಮಾಡಿದ್ರು ಅರ್ಥ ಆಗುದಿಲ್ಲ. ಇಲ್ಲ ಅಂದ್ರೆ ಒಳ್ಳೇದಪ್ಪ ಅದನ್ನ ಹೊಡೆಯಿರಿ ಅಂತ ಹೇಳ್ಬೇಕು, ಬಟ್ ಅಷ್ಟು ಖರ್ಚನ್ನ ಹೆಂಗೆ ತಡ್ಕೊಳ್ಳೋದು. ಅದರಿಂದ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಮೋಸ್ಟ್ಲಿ ವಿಜ್ಞಾನಿಗಳು ಈಗಾಗಲೇ ನಾವು ಪರಿಸರ ಪ್ರಿಯ ಕೃಷಿಗಿಲ್ದಿದ್ದಾವೆ, ಆದ್ರಿಂದ ಇದಕ್ಕೆಲ್ಲ ಒತ್ಕೊಳ್ತಾ ಇಲ್ಲ, ಮತ್ತೆ ಆತರ ರಿಸರ್ಚ್ಗೆ ನಮಗೆ ಫಂಡ್ ಕೊಡಲ್ಲ ಯಾರು. ಸರಿನೇ, ಈಗ ಪರಿಸರ ಪ್ರಿಯ ಕೃಷಿಗೆ ಮಾತ್ರ ಫಂಡ್ ಬರ್ತಿದೆ, ನ್ಯಾಚುರಲ್ ಫಾರ್ಮಿಂಗ್ ಬರುತ್ತೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬರುತ್ತೆ, ಎಲ್ಲ ಬಯೋ ಇನ್ಪುಟ್ಸ್ ಏನಿದೆ ಈಗ ಟ್ರೈಕೋಡರ್ಮಾ ಇರ್ಬೋದು, ಈ ತರ ಕೃಷಿ ಮಾಡ್ಲಿಕ್ಕೆ ನಮ್ಮಲ್ಲಿ ಈವನ್ ಥ್ರಿಪ್ಸ್ ಮ್ಯಾನೇಜ್ಮೆಂಟ್ ಗೆ ಒಳ್ಳೆ ಟೆಕ್ನಾಲಜಿ ಮಾಡಿದ್ದಾರೆ, ಅದನ್ನ ಪೇಟೆಂಟ್ ಮಾಡಿಬಿಟ್ಟು ಅನಂತರ ಲೈಸೆನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ಟೆಕ್ನಾಲಜಿಗಳನ್ನ ರೈತರಿಗೆ ನಾವು ತಲುಪಿಸ್ಬಿಟ್ರೆ, ಆ ಥ್ರಿಪ್ಸ್ ಡ್ಯಾಮೇಜ್ ಹುಳ ಅದು ನೆಕ್ಸ್ಟ್ ಜನರೇಷನ್ ಬರದೇ ಇರುವಂತ ಟೆಕ್ನಾಲಜಿಗಳು ಬರ್ತಾ ಇದೆ, ಸ್ಟೆರೈಲ್ ಮಾಡೋದು ಹುಳವನ್ನೇ. ಡಾಕ್ಟರ್, ಈಗ ಕಾಳು ಮೆಣಸಿಗೆ ತಾವು ಹೇಳ್ತಾ ಇದ್ರಿ ಸುಣ್ಣ ಮತ್ತು ಮುರಟ ಪೊಟ್ಯಾಶ್ ಅಥವಾ ಸಲ್ಫೇಟ್ ಪೊಟ್ಯಾಶ್, ಅದೇ ತರ ಏಲಕ್ಕಿಗೂ ಸಿಂಪರಣೆ ಮಾಡಬಹುದಾ? ಏಲಕ್ಕಿಗೂ ಮಾಡಬಹುದು. ಇವೆಲ್ಲ ಏನು ಡ್ರೌಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂತ ಏನ್ ಮಾಡಿದ್ದಾವೆ, ಡ್ರೌಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತಹ ಟೆಕ್ನಾಲಜಿಗಳು. ಅಂದ್ರೆ ಈಗ ಸುಣ್ಣವನ್ನ ಸ್ಪ್ರಿಂಕ್ಲ್ ಮಾಡಬಹುದು, ಅಥವಾ ಕಯೋಲಿನ್ ಅಂತ ಇನ್ನೊಂದು ಕೆಮಿಕಲ್ ಇದೆ, ಕ್ಲೇ ಅಂತ ಒಂದು ಮಣ್ಣು, ಅದು ಈ ಪ್ರದೇಶದಲ್ಲಿ ಸಿಗೋದು ಕಡಿಮೆ. ಸೊ ಮೋಸ್ಟ್ಲಿ ಟೀ ಪ್ರದೇಶದಲ್ಲಿ ತುಂಬಾ ಫೇಮಸ್ ಆಗಿದೆ. ಕೆಮಿಕಲ್ ಅಲ್ಲ ಅದು, ಕ್ಲೇ ಮಣ್ಣು ಅಂದ್ರೆ ನ್ಯಾಚುರಲಿ ಪರಿಸರಕ್ಕೆ ಹೊಂದ್ಕೊಂಡಂತಹ ಇದು, ಅದು ಸುದಾ ಬಿಳಿ ಕಲರ್ ಅನ್ನ ಕೊಡುತ್ತೆ. ಸೊ ನೀವು ಅದನ್ನ ಹೊಡೆದ್ರೆ, ಬಟ್ ಏನಾದ್ರೆ ಅದನ್ನ 5-6 kg ಹಾಕೊಬೇಕಾಗುತ್ತೆ. ಸೊ ಮತ್ತೆ ತಿರುಗಿಸ್ತಾ ಇರ್ಬೇಕು, ಓಕೆ ಅಲ್ಲಿ ಸೆಟ್ಲ್ ಆಗ್ಬಿಡುತ್ತೆ ಕೆಳಗೆ. ಸೊ ಅವಾಗ ಅದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸ್ಪ್ರೇ ಮಾಡಿದ್ರೆ ಎಲೆ ಮೇಲೆ ಹೋಗಿ ನಿಂತ್ರೆ ಲೈಮ್ ಗಿಂತನು ಕಾಸ್ಟ್ಲಿ ಆಗ್ತಾ ಇದೆ, ಮತ್ತೆ ಇದು ಅವೈಲಬಿಲಿಟಿ ಇಲ್ಲ ಲೋಕಲ್ ಮಾರ್ಕೆಟ್ ಅಲ್ಲಿ, ಎಲ್ಲ ಮೋಸ್ಟ್ಲಿ ಊಟಿ ಕಡೆ ಸಿಗುತ್ತೆ, ಅಲ್ಲಿ ಟೀ ಗಾರ್ಡನ್ಸ್ ಎಲ್ಲಿದೆ ಅಲ್ಲಿ ಅವರು ಮಾರ್ತಾರೆ, ಇಲ್ಲಿವರು ತರ್ಸ್ಕೊಡ್ತಾರೆ. ನಮ್ಮ ಅಗ್ರೋ ಇನ್ಪುಟ್ ಅವರು ಯಾರನ್ನ ಕೇಳಿದ್ರೆ ಮೋಸ್ಟ್ಲಿ ಅದು ಕಾಸ್ಟ್ಲಿ ಮಾಡ್ತಾರೆ ಅನ್ಸುತ್ತೆ. ನಾವ್ ಹೇಳಿದಂಗೆ ಸುಣ್ಣನೆ ಬಹಳ ಉಪಯುಕ್ತವಾದದ್ದು ಸಿಕ್ಕುತ್ತೆ, ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಸಿಗೋದ್ರಿಂದ, ಮತ್ತೆ ನಾವ್ ಆಗ್ಲೇ ಯೂಸ್ ಮಾಡಿ ಪ್ರಾಕ್ಟೀಸ್ ಇದೆ ಇದು. ಅಂದ್ರೆ ನಾವ್ ಬೋಡೋ ಜೊತೆ ಹೊಡಿಯೋದ್ರಿಂದ ನಾವೆಲ್ಲ ಏನ್ ಮಾಡ್ತಾ ಇದೇವೆ ಅಂದ್ರೆ ಎರಡನೇ ಬೋಡೋ ಲಾಕೋ, ಎರಡನೇ ಬೋಡೋದ್ರಲ್ಲೇ ಸುಣ್ಣ ಜಾಸ್ತಿ ಹೊಡಿಸ್ಬಿಡ್ತೇವೆ ಮ್ಯಾನೇಜ್ಮೆಂಟ್ ಗೆ, ಯಾಕಂದ್ರೆ ಹೊಡೆಯಕ್ಕಾಗಲ್ಲ ಅಂತ ಹೇಳಿ. ಅವಾಗ್ಲೇ ಇನ್ನೊಂದು 1/2 kg ಸುಣ್ಣವನ್ನ ಹಾಕೊಂಡು ಹೊಡೆದ್ಬಿಡಿ. ಇವಾಗ ಎಲೆ ಕೊಳೆ ರೋಗ ನಮಗ್ ಬರ್ತಾ ಇಲ್ಲ ಎಲೆ ಮೆಣಸಿನಲ್ಲಿ, ಅದರಿಂದ ಎರಡನೇ ಬೋಡೋ ಹೊಡೆಯೋದನ್ನ ಬಿಡ್ತಾನು ಇಲ್ಲ ನಾವು, ಯಾಕೆಂದ್ರೆ ಅದ್ರ ಪ್ರಾಬ್ಲಮ್ ಬಂದ್ರೆ ಆಮೇಲೆ ಯಾರಪ್ಪ ಹೊಣೆ ಅಂತ ಅಂದಂಗೆ. ಸೊ ಅದರಿಂದ ಏನ್ ಮಾಡ್ತೇವೆ, 1/2 kg ಜಾಸ್ತಿ ಹಾಕಿ ಕೊಡ್ಬಿಟ್ಟು ನಿಮ್ಮ ತೋಟ ಬಿಳಿಗಾಗಿರ್ಲಿ ಅದು ಚೆನ್ನಾಗಾಗತ್ತೆ. ನೀವು ಸುಣ್ಣದೆಲ್ಲ ನೋಡ್ಬೇಕು ಅಂದ್ರೆ ಮಹೇಶ್ ಕುಮಾರ್ ತೋಟ ಹೋಗಿ ನೋಡ್ಬೇಕು, ಬಾಳುಪೇಟೆ ಕಡೆ ಏನಾದ್ರು ಹೋದ್ರೆ ರೋಡ್ ಸೈಡ್ ಅಲ್ಲಿ ಸುಮ್ಗೆ ಒಂದ್ 2 ನಿಮಿಷ ನಿಂತು ನೋಡಿದ್ರೆ ಓಲ್ ತೋಟ ಹಳೆ ವೈಟ್ ಮಾಡ್ಬಿಟ್ಟಿರ್ತಾರ ಅವ್ರು, ಯಾಕಪ್ಪ ಇಷ್ಟು ಹೊಡೆದಿದ್ದಾರೆ ಅಂದಂಗೆ. ಅಲ್ಲ, ಪ್ರಮಾಣ ಏನಾದ್ರೂ ಹೆಚ್ಚಿಗೆ ಬಳಸ್ಕೊಳ್ತಾರೆ? ಹೆಚ್ಚಿಗೆ ಬೆಳೆಸ್ತಾರೆ. ಅಂದ್ರೆ ಎಷ್ಟು ಒಂದು ಬ್ಯಾರಲ್ ಗೆ ಎಷ್ಟು ಹಾಕ್ಬೋದು ಅವರೆಲ್ಲ? 6-8 kg ಎಲ್ಲ ಹಾಕ್ತಾ ಇದಾರೆ. ತೊಂದ್ರೆ ಇಲ್ವಾ? ತೊಂದ್ರೆ ಏನಿಲ್ಲ. ಏನಾಗುತ್ತೆ, ವಾಶ್ ಆಗ್ಬಿಡುತ್ತೆ ಅವ್ರು ನೀರು ಹೊಡಿಬೇಕಾದ್ರೆ ಅದು ವಾಶ್ ಆಗ್ಬಿಡುತ್ತೆ. ಮತ್ತೆ ಅವ್ರದ್ದು ಒಂದ್ ಸ್ವಲ್ಪ ಓಪನ್ ಮಾಡಿ ಬೆಳೆಯುವಂತ ರೈತರು, ತೋಟವನ್ನ ನೆರಳು ಇಟ್ಕೊಂಡ್ ಬೆಳೆಯೋರಲ್ಲ ಅವರು, ಓಪನ್ ಮಾಡಿ ಬೆಳೆಯೋದ್ರಿಂದ ಆ ಟೆಕ್ನಾಲಜಿ ಮಾಡ್ಲೇಬೇಕಾಗುತ್ತೆ. ಈಗ ಸುಣ್ಣ ಸಿಂಪರಣೆ ಮಾಡಿದ ಬಳಿಕ ನೀರು ಉಣಿಸಿದ್ರೆ ಅಥವಾ ಮಳೆ ಬಂದ್ರೆ ಅದು ಸುಣ್ಣ ತೊಳೆದ್ಕೊಂಡು ಹೋಗುದಿಲ್ವಾ? ಹೋಗುತ್ತೆ, ಮಳೆ ಬರೋ ಗಂಟ ಮಾತ್ರ ನಾವು ಬದುಕಿಸ್ಕೋಬೇಕಷ್ಟೇ. ಇವೆಲ್ಲ ಬದುಕಿಸ್ಲಿಕ್ಕೆ ಇರುವಂತಹ ಟೆಕ್ನಾಲಜೀಸ್. ಕೆಲವೊಬ್ರು ಅಂಟು ಪದಾರ್ಥಗಳನ್ನ ಬಳಕೆ ಮಾಡ್ಕೊಂಡು ಚೆನ್ನಾಗಿ ಅಂಟಿಕೊಳ್ಳತರನು ಮಾಡ್ತೀವಿ ಅಂತ ಹೇಳೋದಿದೆ. ಮಾಡ್ತಿದಾರೆ, ನಮ್ಮ ಟ್ರೈಲ್ ನಲ್ಲಿ ನಾವು ಮಾಡ್ಲಿಲ್ಲ. ಕೆಲವರು ಈ ಪೇಂಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ಹಾಕೊಂಡು ಹೊಡಿತಿದ್ದಾನೆ ಅಂತ ಹೇಳ್ತಾರೆ, ಅದು ಅಂಟ್ಕೊಳ್ಳುತ್ತೆ ನಂಗೆ. ನಾವ್ ಏನ್ ಮಾಡಿದ್ವಿ, ಸಿಂಪಲ್ ಆಗಿ ಮಾಡಿದ್ವಿ, ಸಾಕಾಗುತ್ತೆ ಅದು. ತುಂಬಾ ಜನ ಮಾಡ್ತಾರೆ ಸುಂಟಿಕೊಪ್ಪ ರೋಡ್ ಅಲ್ಲಿ ಅಥವಾ ಸೋಮವಾರಪೇಟೆ ರೋಡ್ ಗಳಲ್ಲಿ ಓಡಾಡಿದ್ರೆ. ಸೊ ರೋಡ್ ಸೈಡ್ ಅಲ್ಲಿ ಎಲ್ಲ ನಾವು ಮೊದ್ಲು ರೋಡ್ ಸೈಡ್ ಅಲ್ಲಿ ಅಳದಿ ಹಾಕ್ತಾ ಇತ್ತು ತೋಟ, ಅವಾಗ ನಾವು ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಈಗ ರೋಡ್ ಸೈಡ್ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೆ ಮತ್ತೆ ರೋಬಸ್ಟ್ ಅದ್ರ ಮಾಡ್ಲೇಬೇಕಾಗಿದೆ ಇತ್ತೀಚೆಗೆ, ಯಾಕೆ ಎಕ್ಸ್ಪೆಷಲಿ ರೋಬಸ್ಟ್ ಅರಬಿಕದಲ್ಲಿ ಅಂತ ಅವಶ್ಯಕತೆ ಇಲ್ಲ, ರೋಬಸ್ಟ್ ಅದವರಿಗೆ ಅವಶ್ಯಕತೆ ತುಂಬಾ ಇದೆ. ಸೊ ಮಾಡ್ಲೇಬೇಕಾಗತ್ತೆ ಅವ್ರು, ಆಕ್ಚುಲಿ ಮುಂದೆ ನಿಮ್ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿ ಇಟ್ಕೊಂಬೇಕಾಗತ್ತೆ. ಮಾಡಿದ್ರೆ ಒಳ್ಳೇದು. ಸೊ ಸುಮಾರ್ ಕಡೆ ಮಾಡ್ತಿದ್ದಾರೆ. ಬಿಸಿಲಿನ ಧಗೆನ ನೋಡ್ಕೊಂಡು ನಾವು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಹೌದು, ಹೇಗೆ ಆಗಿದೆ ಅಂತ ಹೇಳಿದ್ರೆ, 4 ವರ್ಷದ ಮಳೆಯನ್ನ ತಕೊಂಡಾಗ ನಾನು ಸುಮಾರ್ ಕಡೆ ಟಾಟಾ ಕಾಫಿ ಇಲ್ಲೆಲ್ಲ ಹೋಗಿ ಅವ್ರಿಗೆ ಹೇಳ್ಕೊಡ್ತಾರೆ, ಅವ್ರಿಗೆಲ್ಲ ಹೇಳ್ತಾ ಇದ್ದೆ. ಈಗ ಟಾಟಾ ಕಾಫಿ ಅವ್ರದ್ದು 19,000 acres, ಅದ್ರಲ್ಲಿ ಎಲ್ಲ ನಾವ್ ಹೇಳ್ದಂಗೆ ಸುಣ್ಣ ಹೊಡಿಬೇಕು ನೀರ್ ಹೊಡಿಬೇಕು ಅಂದ್ರೆ ಆಗದ ಕೆಲ್ಸ. ಸೊ ಮೆಣಸು ಬರ್ಬೇಕು ಅಂದ್ರೆ ಶೇಡ್ ತೆಗೀರಿ ಅಂತ ಹೇಳ್ತಿದ್ ನಾನು. ಸೊ ಯಾಕಂದ್ರೆ ಈ ಮಳೆ ಏನಾಗ್ತಾ ಇತ್ತು ಅಂದ್ರೆ ಏಪ್ರಿಲ್ ಮೇ ನಲ್ಲಿಂದಾನೆ ಮಳೆ ಶುರು ಆಗ್ತಾ ಇತ್ತು. ನೀವು ಏನು ಮಾಡದೇ ಇದ್ರು ಶೇಡ್ ತೆಗೆದ್ರೆ ನಿಮ್ ತೋಟದಲ್ಲಿ ಮೆಣಸು ಬರುತ್ತೆ ಅಂತ ತೋರಿಸ್ಬಿಟ್ಟಿ ನಾವು ಸಿಂಪಲ್ ಆಗಿ. ಅದನ್ನ ತೆಗಿದೇ ಇದ್ರೆ ಮೆಣಸು ಬರಲ್ಲ, ಅದು ತೆಗೆದ್ರೆ ಮೆಣಸು ಬರುತ್ತೆ, ನೀವೆಲ್ಲರೂ ಮಾಡಿ. ಅವರು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರಲ್ಲಿ ಏನಾಗಿದೆ ಅಂದ್ರೆ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಅಂದ್ರೆ ಗೊಬ್ಬರ ಕೊಡೋದು, ಕಾಂಪೋಸ್ಟ್ ಕೊಡೋದು, ಬೇಸ್ ಅನ್ನ ಮಲ್ಚ್ ಮಾಡೋದು, ಮತ್ತೆ ಮಳೆ ಜಾಸ್ತಿ ಆದಾಗ ಡಿಮಲ್ಚ್ ಮಾಡೋದು, ಇದನ್ನೆಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರಿಂದ ಮತ್ತೆ ಹೊಸ ಗಿಡಗಳನ್ನ ತುಂಬಾ ನೆಡೋದು. ಸೊ ಇಷ್ಟು ಇನ್ಫಾರ್ಮೇಶನ್ ಅನ್ನ ಅವ್ರು ಯಾವಾಗ ಪ್ಯಾಕೇಜ್ ಆಗಿ ಮಾಡಿದ್ರು ಅಥವಾ ಪ್ರೋಟೋಕಾಲ್ ಆಗಿ ಮಾಡಿದ್ರು. ಸೊ ಈಗ ತೋಟಗಳೆಲ್ಲ ನೀಟಾಗಿ ಕಾಣ್ತಾ ಇದಾವೆ. ಇವತ್ತು ಸುದಾ ಅವು ಯಾವ್ದು ಒಣಗ್ತಾ ಇಲ್ಲ, ಎಲ್ಲ ಹಸಿರಾಗಿ ಕಾಣುತ್ತವೆ. ನೀವೆಲ್ಲ ನಾವೆಲ್ಲೇ ಓಡಾಡಿದ್ರು ಸಿಗ್ತವೆ ಈ ತೋಟಗಳು. ಕೊಡಗಿನಲ್ಲಿ ಎಲ್ಲೇ ಓಡಾದ್ರು ಅಲ್ಲಲ್ಲೇ ಟಾಟಾ ಕಾಫಿ ತೋಟಗಳಿದಾವೆ. ಯಾವಾಗ ಅದು ಪ್ರೋಟೋಕಾಲ್ ಆಗಿ ಮಾಡಿದ್ರು ಅದರಿಂದ ತೋಟಗಳೆಲ್ಲ ನಿರ್ವಹಣೆಯಲ್ಲಿ ಒಂದು ತರ ಬೇರೆಯವ್ರಿಗಿಂತ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಂಗಂತ ಬೇರೆ ರೈತರು ಇವ್ರಿಗಿಂತ ಚೆನ್ನಾಗಿ ಬೆಳೆಯೋರು ಇದಾರೆ ಇಲ್ಲ ಅಂತ ಇಲ್ಲ. ಟಾಟಾ ಕಾಫಿಗಿಂತ ಉತ್ತಮವಾದ ರೈತರು ಇದ್ದಾರೆ. ಅಂದ್ರೆ ಸಣ್ಣ ಸಣ್ಣ ರೈತರು ಇರ್ತಾರೆ, ಸಣ್ಣ ಭಾಗ ಇರುತ್ತೆ, ಸಣ್ಣ ಎಸ್ಟೇಟ್ ಇರುತ್ತೆ, ಅದಕ್ಕಿಂತ ಉತ್ತಮವಾದ ಇಳುವರಿ ತೆಗಿತಾರೆ ಇಲ್ಲ ಅಂತಿಲ್ಲ. ಆದ್ರೆ ಒಟ್ಟು ಆದ್ರೆ ನೋಡಿದಾಗ ಆ ಮ್ಯಾನೇಜ್ಮೆಂಟ್ ಚೆನ್ನಾಗಾಗಿದೆ. ಅದನ್ನ ನಾವು ನೋಡ್ಕೊಂಡು ಮಾಡಿದ್ರೆ ಅಲ್ಲಿ ನೆರಳು ನಿಯಂತ್ರಣ ತುಂಬಾ ಓಪನ್ ಮಾಡಲ್ಲ. ಅಂದ್ರೆ ನಾವು ನೆರಳು ತೆಗೀರಿ ಅಂತ ಹೇಳಿದ್ರೆ ತುಂಬಾ ತೆಗೆದು ಬಿಡೋದು ತಪ್ಪು. ಸೊ ಅದಕ್ಕೆ ಆದ ಒಂದು ಇತಿ ಮಿತಿ ಇದೆ ಅಂತ ಹೇಳ್ತೇವೆ. ಅದನ್ನ ಉಪಯೋಗಿಸ್ಕ ಯಾಕೆಂದ್ರೆ ಅರಬಿಕಾ ಬೆಳೀತಿರ್ತಾರೆ. ಸೊ ಅಲ್ಲಿ ಅರಬಿಕಾ ಬೋರ್ವೆಲ್ ಬರುತ್ತೆ ಅಂತ ಹೇಳಿ ತುಂಬಾ ತೆಗಿಲಿಕ್ಕೆ ಹೇಳಲ್ಲ, ಯಾವತ್ ಬೇಕೋ ಅವತ್ ತೆಗಿಬೇಕು. ಇದ್ರಿಂದ ನೆರಳು ನಿಯಂತ್ರಣನೇ ಬಹಳ ಮುಖ್ಯ. ಸೊ ನೆರಳನ್ನ ಇಟ್ಕೊಂಡು ಒಂದ್ ಮಳೆ ಬಿದ್ಮೇಲೆ ನೆರಳು ತೆಗೆಯೋದು ಸೂಕ್ತ. ಬಟ್ ಬೆಟ್ಟ ಪ್ರದೇಶದಲ್ಲಿ ನೆರಳು ತೆಗೆದ್ರೆ ಅಂದ್ರೆ ಬರೋ ವರ್ಷದ ಬೆಳೆ ಬರುವುದಿಲ್ಲ. ನೆರಳು ತೆಗೆದು ಬೆಟ್ಟ ಪ್ರದೇಶದ ಮೆಣಸನ್ನ ಒಂದ್ ಸ್ವಲ್ಪ ಬಾಡಿಸ್ಬೇಕು. ಈ ಮಂತಲ್ಲಿ ಬಾಡಿಸಿದ್ರೆ ಮಾತ್ರ ಬೆಳೆ ಬರೋದು. ಸೊ ಬೆಟ್ಟ ಪ್ರದೇಶದಲ್ಲಿ ಹೋಗಿ ನೋಡಿದಾಗ ಅವರೆಲ್ಲ ಫೆಬ್ರವರಿಯಲ್ಲೇ ತೆಗಿಸ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಆ ಪ್ರದೇಶದಲ್ಲಿ ಇತ್ತೀಚೆಗೆ ಅವರಿಗೆ ಕಾನ್ಫಿಡೆಂಟ್ ಬಂದಿರುತ್ತೆ, ನಾ ಮೆಣಸು ಬೆಳಿತೇನೆ, ನಾನು 5 ಟನ್ 6 ಟನ್ ಬೆಳಿತೇನೆ ಅಂತ ಹೇಳ್ತಿದಾರ ಅವ್ರು. ಇವರೆಲ್ಲ 1 ಟನ್ 1/2 ಟನ್ ಬೆಳಿತಿದ್ದವ್ರು. ಗೊತ್ತಿಲ್ಲ ಅಂದ್ರೆ 6 ರಿಂದ 8 ಟನ್ 10 ಟನ್ ಬೆಳಿತೇವೆ ಸರ್, ಈಗ ನಾ ರೆಡಿ ಇದಾರ ಅವ್ರು ಆ ಇನ್ವೆಸ್ಟ್ಮೆಂಟ್ ಗೆ. ಬೇಗ ಇನ್ವೆಸ್ಟ್ ಮಾಡ್ತಾರೆ, ಬೇಗ ನೀರ್ ಕೊಡ್ತಾರೆ, ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ ಅಥವಾ ಕೆರೆ ಓಡಿಸ್ಕೊಂಡಿದ್ದಾರೆ. ಸೊ ಇವೆಲ್ಲ ಬಹಳ ಮುಖ್ಯವಾದವು ಈ ಸಿಚುಯೇಷನ್ಸ್ಗೆ. ಕೆರೆ ಇರ್ಬೇಕು, ನೀರ್ ಇರ್ಬೇಕು, ಬೋರ್ವೆಲ್ ಇರ್ಬೇಕು, ಪೈಪ್ ಇರ್ಬೇಕು, ಜನ ಇರ್ಬೇಕು. ಜನಕ್ಕೆ ರಜಾ ಕೊಟ್ಟು ಕಳಿಸ್ಬಿಟ್ರೆ ಮೆಣಸಿನ ತೋಟದಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಕಾಫಿ ಕುಯ್ದಾಯ್ತು, ಎಲ್ಲ ಆಯ್ತು, ಕಣ ಮುಗೀತು, ಜನಕ್ಕೆ ರಜಾ ಕೊಡುವ ಅಂದ್ರೆ ಅಲ್ಲ. ನೆಕ್ಸ್ಟ್ ಇಯರ್ ಕ್ರಾಪ್ ಬೇಕಂತ ಹೇಳಿದ್ರೆ ಏಪ್ರಿಲ್ ಮೇ ನಲ್ಲಿ ಕೆಲಸ ತುಂಬಾ ಮಾಡ್ಬೇಕು. ಮೆಣಸಿ ಯಾರು ಮಾಡಿದಾರೆ ಅವ್ರಿಗೆ ಮಾತ್ರ ಉತ್ತಮ ಆದಾಯ. ಯಾಕೆಂದ್ರೆ ಇವತ್ತು ಎಲ್ಲಿ ಕಾಫಿ ಬೆಳೆದವರಿಗೆ ಕಾಫಿಯಿಂದ ಆದಾಯ ಬರ್ತಾ ಇಲ್ಲ, ಖರ್ಚಿಗಾಗತ್ತೆ, ಮೆಣಸಿಲ್ಲ ಅಂದ್ರೆ ತೋಟ ನಿರ್ವಹಣೆ ಆಗಲ್ಲ ಅಂತಾರೆ. ಸೊ ಈಗ ಏಲಕ್ಕಿ ಅವರು ಸುಧಾ, ಏಲಕ್ಕಿಯಲ್ಲಿ ಮೊದ್ಲೇ ರೇಟ್ ಇಲ್ಲ, ರೇಟ್ ಈಗ ನೋಡಿ ಈಗ ಬಂದಿದೆ. ಈಗ ಏಲಕ್ಕಿ ಇರಲ್ಲ, ಮತ್ತೆ ಈ ಏಲಕ್ಕಿ ಬೆಳೆದ್ಮೇಲೆ ತಿರ್ಗ ರೇಟ್ ಬೀಳುತ್ತೆ. ಸೊ ಅದರಿಂದ ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡಿದ್ರೆ ರೇಟ್ ಬಂದಾಗ ಒಂದು ಸಾರಿ ಆದಾಯ ಬರುತ್ತೆ. ಸೊ ರೇಟ್ ಇಲ್ಲದೆ ಇದ್ದಾಗ ಬಂದು ನಾವು ಬೆಳೆ ಬೆಳೆದು ರೇಟ್ ಬಂದಾಗ ಮಾರಕಾದ್ರೆ, ಈಗ ಏಲಕ್ಕಿನೇ ಅಂತೇವೆ, ಏಲಕ್ಕಿ ಕೊಡಗಿನಲ್ಲಿ ಇಲ್ಲ ಅಂತಾರೆ. ಎಷ್ಟು ಏಲಕ್ಕಿ ಇದೆ ಗೊತ್ತಾ ಮನೆಯಲ್ಲಿ, ಎಷ್ಟು ಸಣ್ಣ ಸಣ್ಣ ರೈತರ ತೋಟದಲ್ಲಿ ಇಲ್ಲ ಅನ್ನೋದು ಒಂದು ಬಿಟ್ರೆ, ಕೆಲವರು ಚೆನ್ನಾಗಿ ಬೆಳೆದವರು 3 ಟನ್ 4 ಟನ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ರೇಟ್ ಇರ್ಲಿಲ್ಲ ಅಂತ ಯಾರು ಮಾರ ಇಲ್ಲ. ಕೊಡಗಿನಲ್ಲಿ ಒಂದು ಬಿಸ್ನೆಸ್ ಮೀಟಿಂಗ್ ಮಾಡಿದ್ರು ಸಾಂಬಾರ್ ಮಂಡಳಿಯಿಂದ, ರೈತರು ಮತ್ತೆ ಟ್ರೇಡರ್ಸ್ ಅನ್ನ ಒಂದು BSP ಮೀಟಿಂಗ್ ಅಂತ ಮಾಡಿದಾಗ ಅದರಲ್ಲಿ ಎಲ್ಲ ಲಿಸ್ಟ್ ಮಾಡಿದ್ವಿ. ಸೊ ಅಷ್ಟು ನೋಡಿದ್ರೆ ತುಂಬಾ ಜನ ಕರ್ನಾಟಕದಲ್ಲಿ ರೈತರ ಮನೆಯಲ್ಲಿ ಇದೆ, ಮೆಣಸಿದೆ, ಮೆಣಸಿದೆ. ಡಾಕ್ಟ್ರೆ, ಈಗ ಬೇಸಿಗೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಏಲಕ್ಕಿ ಮತ್ತು ಕಾಳು ಮೆಣಸಿನಲ್ಲಿ ಮರಗಸೆಯನ್ನ ನೋಡ್ಕೊಂಡು ತೆಗೆಯೋದು ಒಳ್ಳೇದು. ಎರಡನೇದು ಸುಣ್ಣದ ದ್ರಾವಣ ಮತ್ತು ಮುರಟ ಪೊಟ್ಯಾಶ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಅನ್ನ ನೀರಿನಲ್ಲಿ ಸೇರಿಸಿ ಒಂದ್ ಸಾರಿ ಸಾಕಾಗತ್ತಾ ಅಥವಾ ಒಂದ್ಸಾರಿ ಸಾಕು. ಅದು ಒಂದ್ ಸಾರಿ ಮಾಡಿ ಮತ್ತೆ ಬೇಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು, ನೀರ್ ಕೊಡೋದು, ಮಲ್ಚ್ ಮಾಡೋದು. ಸೊ ಮತ್ತೆ ಗಿಡ ಯಾವ್ದೇ ಕಾರಣಕ್ಕೂ ಒಣಗ್ಲಿಕ್ಕೆ ಬಿಡಬಾರ್ದು. ಈಗ ನಾವು ಹೇಳ್ತೇವೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಬಿಟ್ಟು ನೀರ್ ಕೊಡದೆ ಇಲ್ಲ ಅಂದ್ರೆ ಕಷ್ಟ. ಸೊ ಆದಷ್ಟು ನೀವು ಮಲ್ಚ್ ಅನ್ನ ಮಾಡಿ ಅದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪ ಆದ್ರೂ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ, ಇನ್ ಸೈಡ್ ಏನ ಅಂತ ಗಿಡಗಳು ಒಣಗೋಗೋದಿಲ್ಲ, ತಡ್ಕೊಳ್ತವೆ. 1 ತಿಂಗಳು 2 ತಿಂಗಳೆಲ್ಲ ತಡ್ಕೊಳ್ತವೆ. ಈ ರೋಡ್ ಸೈಡ್ ಅಲ್ಲಿ ಬಿಸಿಲು ಎಲ್ಲಿ ಜಾಸ್ತಿ ಬೀಳುತ್ತೆ, ಈಗ ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದ್ರೆ ಶೇಡ್ ನೆಟ್ ಕಟ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಹಂಗೆ ಎಲ್ಲ ಮಣ್ಕೊಂಡೆ ಬಿಡುತ್ತೆ, ಒಂದು ನಿಂತ್ಕೊಳ್ಳೋದೇ ಇಲ್ಲ ಕಡ್ಡಿ. ನೀರಿನ ಕೊರತೆಯಿಂದ ಮತ್ತೆ ಭೂಮಿ ಮೇಲೆ ಆರ್ಕೊಂಡು ಬಂದ್ಬಿಡುತ್ತೆ, ಬೇರುಗಳೆಲ್ಲ ಒಣಗೋಗ್ತವೆ, ಭೂಮಿಯಲ್ಲಿರೋ ಬೇರೆ ಒಣಗೋಗ್ಬಿಡುತ್ತೆ, ಯಾವಾಗ ಮಾಯಶ್ಚರ್ ಇರೋದಿಲ್ಲ. ಸೊ ಅದರಿಂದ ಮಲ್ಚ್ ಮಾಡಿ ಮತ್ತೆ ಇದು ನೀರ್ ಕೊಟ್ಟು ಬೇರುಗಳು ಬದುಕಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಬೇರೆಗಳೆಲ್ಲ ಒಣಗೋದ್ಮೇಲೆ ಇದು ಕಡ್ಡಿ ಇದು ರಸ ಇದೇಯಿಂದ ಈಚೆ ಬರ್ಲಿಕ್ಕೆ ಶುರು ಆಗುತ್ತೆ, ಮೇಲಿಂದ ಬಿಸಿಲನ್ನ ತಡೆದ್ರೆ ಉಳ್ಕೊಳ್ಳುತ್ತೆ, ನೆರಳಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿದ ಏಲಕ್ಕಿಯನ್ನ ನಾವು ಸರಿ ಮಾಡ್ಲಿಕ್ಕೆ 2 ವರ್ಷ ಬೇಕು, ಯಾಕೆಂದ್ರೆ ಇಳುವರಿ ಬರುವುದಿಲ್ಲ. ಹೌದು, ಸೊ ಇಳುವರಿ ಬೇಕಂತ ಹೇಳಿದ್ರೆ ಅದು ನಿಂತಿರ್ಬೇಕು ಮತ್ತೆ ಆಕ್ಟಿವ್ ಆಗಿರ್ಬೇಕು. ಮತ್ತೆ ಪ್ರತಿ ವರ್ಷನೂ ಸಗಣಿ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳನ್ನ ಕೊಡ್ತಾ ಇದ್ರೆ ಒಂಥರ ತಾಕತ್ ಇರುತ್ತೆ, ಬೆಳೆ ತಡ್ಕೊಳತ್ತಲ್ವಾ? ಅದೇ ಮುಖ್ಯ. ಆಕ್ಚುಲಿ ನಮ್ಮ ಕೃಷಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸಾವಯವ ಗೊಬ್ಬರ ಪಾರ್ಟ್ ಬಹಳ ಮುಖ್ಯ ಆಗಿದೆ. ವರ್ಷ ವರ್ಷ ಕೊಡ್ಬೇಕು. ಮತ್ತೆ ನಮ್ ಕೊಡಗಿನಲ್ಲಿ ವರ್ಷ ವರ್ಷ ಒಂದ್ ಬ್ಲಾಕ್ ಕೊಡ್ತಾರೆ, ಇನ್ನೊಂದ್ ಬ್ಲಾಕ್ ಇನ್ನೊಂದ್ ವರ್ಷ, ಅದು ಮೂರನೇ ವರ್ಷಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಎಲ್ಲಾ ವರ್ಷನು ಕೊಡ್ಲಿಕ್ಕೆ ವ್ಯವಸ್ಥೆ ಆದ ತೋಟಗಳಲ್ಲಿ ಈಗ ನಾವು ಪಲ್ಪ್ ಮಾಡೋರ್ ತೋಟ ಪಲ್ಪ್ ಮಾಡದೇ ಇರೋ ತೋಟ ನೋಡಿದ್ರೆ ವ್ಯತ್ಯಾಸ ಕಾಣುತ್ತೆ. ಪಲ್ಪ್ ಮಾಡೋ ತೋಟ ಯಾವಾಗ್ಲೂ ಗ್ರೀನ್ ಆಗಿರುತ್ತೆ, ಪಲ್ಪ್ ಮಾಡದೇ ಇರೋ ತೋಟ ಹೋಗಿ ನೋಡಿದ್ರೆ ಹಳದಿ ಇರುತ್ತೆ. ನೋಡಿ ನೋಡಿ, ಇಷ್ಟೇ ವ್ಯತ್ಯಾಸ. ಸಿಂಪಲ್, ಏನು ರಿಸರ್ಚ್ ಮಾಡ್ಬೇಕು ಅಂತಾನೆ ಏನಿಲ್ಲ. ಯಾರು ಪಲ್ಪ್ ಮಾಡ್ತಾರೆ ಯಾರು ಪಲ್ಪ್ ಮಾಡಲ್ಲ ಅಂತ ನೋಡಿದ್ರೆ ಸಾಕು, ಅಷ್ಟು ವ್ಯತ್ಯಾಸ ಕಾಣುತ್ತೆ. ಯಾಕಂದ್ರೆ ಪಲ್ಪ್ ಮಾಡಿದ್ರು ಅವ್ರ ತೋಟದಲ್ಲಿ ಕಾಂಪೋಸ್ಟ್ ಮಾಡಿ ಹಾಕ್ತಾರೆ, ಪಲ್ಪ್ ಮಾಡದೇ ಇರೋರು ಅವ್ರ ತೋಟದಿಂದಾನೆ ಕಾಫಿಯನ್ನು ಹೊರಗಡೆ ಕಳಿಸಿರ್ತಾರೆ. ಅಲ್ಲಿಂದ ತಿರ್ಗಾ ಆರ್ಗಾನಿಕ್ ಮ್ಯಾಟರ್ ರಿಟರ್ನ್ ಬರಲ್ಲ. ಮತ್ತೆ ಇವತ್ತು ಪರ್ಚೇಸ್ ಆಟೋಮ್ಯಾಟರ್ ಏನಾಗ್ತಾ ಇದ್ರೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ಒಂದ್ ಲೋಡ್ ಬಂದು 15,000 20,000 25,000 32,000 ಗಂಟ ಮಾರ್ತಾರೆ. ಹೌದು, ಏನಾದ್ರೆ ಪ್ರತಿಯೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಎರಡು ಲೋಡ್ ತರ್ಸಕ್ ಆಗುತ್ತೆ ಅಷ್ಟೇ. 20 ಎಕರೆ ಇರುತ್ತೆ, ಅವ್ರಿಗೆ 10 ಲೋಡ್ ಬೇಕು. ಒಂದು ಎರಡ್ ಮೂರ್ ಲೋಡ್ ತರೋದ್ರೊಳಗೇನೆ ಅವ್ರ 1,00,000 ಆರ್ಗಾನಿಕ್ ಮ್ಯಾಟರ್ ಇಟ್ಕೊಂಡಿದ್ರು ಅವರು. ಹೌದು, ಆ 1,00,000ಕ್ಕೆ ಒಂದು 4-5 ಲೋಡ್ ಬರುತ್ತೆ ಅಷ್ಟೇ. 20 ಎಕರೆವರೆಗೆ 4-5 ಲೋಡ್ ಸಾಕಾಗಲ್ಲ. ಹೌದು, ನಿಜ. ಅವ್ರಿಗೊಂದು 10 ಲೋಡ್ ಬೇಕು. ಹೌದು, 10 ಲೋಡ್ ತರಿಸುವಷ್ಟು ಸಪ್ಲೈಯರ್ ಇರೋದಿಲ್ಲ ಅಥವಾ ಅಂತ ಮನ್ಸು ಇರೋ. ಹೌದು, ಮತ್ತೆ ತಾವು ಹೇಳಿದಂಗೆ ತಮ್ಮ ತೋಟಗಳಲ್ಲೇ ಸಾವಯವ ಪದಾರ್ಥ ಸೃಷ್ಟಿ ಆಗ್ಬೇಕು, ದನಕರುಗಳನ್ನ ಇಟ್ಕೊಂಡ್ರೆ ಇನ್ನೂ ಒಳ್ಳೇದೇ. ಹೌದು ಹೌದು, ಯಾಕೆಂತ ಹೇಳಿದ್ರೆ ಈ ಆರ್ಗಾನಿಕ್ ಮ್ಯಾಟರ್ ನಾವು ಆಡ್ ಮಾಡಿದಷ್ಟು ತೋಟಗಳು ಲಾಂಗ್ ಬಿಟ್ಟು ಬರುತ್ತೆ, ಮತ್ತೆ ಚೆನ್ನಾಗೂ ಇರ್ತವೆ. ಹೌದು ಹೌದು, ಮತ್ತೆ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಇನ್ನೂ ಈಸಿ ಆಗುತ್ತೆ. ಹೌದು, ಕಾಳು ಮೆಣಸಿನ ಕರ್ಮಯೋಗಿ ಡಾಕ್ಟರ್ ವೇಣುಗೋಪಾಲ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತ ವಿಜ್ಞಾನಿ, ಅವರು ತುಂಬಾ ರೈತರ ಜೊತೆ ಒಡನಾಡ ಕೆಲಸದಲ್ಲಿ ಇದ್ದಾಗ್ಲೂ ಇಟ್ಕೊಂಡಿದ್ರು. ಮತ್ತೆ ಯಾವ್ದೇ ರೈತರು ಕರೆದ್ರು ಬರುವುದಿಲ್ಲ ಅಂತ ಹೇಳಿದವರಲ್ಲ. ಯಾರೇ ರೈತರು ಕರೆದಿದ್ರು ಅವರು ಬಸ್ ನಲ್ಲೇ ಹೋಗಿ ಅಲ್ಲಿ ಇಳಿದು ಅವ್ರ ತೋಟಗಳನ್ನ ನೋಡಿದಂತವ್ರು. ನಿವೃತ್ತಿ ಆದ ನಂತರ ಅವರೇ ಹೇಳ್ತಾ ಇದ್ರು, ಸುಮಾರು 100 ದಿನಗಳ ಕಾಲ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆ ರೀತಿ ತುಂಬಾ ತೋಟಗಳಲ್ಲಿ ರೈತರು ಅಂದ್ರೆ ಯಾರೋ ಒಬ್ರು ಕರೀತಾರೆ, ಅದು ಅವತ್ತು ಟಾರ್ಗೆಟ್ ಅಲ್ಲಿಗೆ ಹೋಗುದು. ಹೌದು, ಚಿಕ್ಕಮಂಗ್ಳೂರಿನಲ್ಲಿ ಕೃಷಿಕ ಪತ್ರಿಕೆಯಿಂದ ಮಾಡಿದ್ರು, ಒಂದು 500 ಜನ ರೈತರು ಬಂದಿದ್ರು. ರೈತ ಬಂದವರೇ, ಕೇಳುಗರೆ, ಕೊಡಗನ್ನು ಸೇರಿಕೊಂಡು ಈ ಸಾರಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬಿಸಿಲಿನ ಧಗೆ ಕಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕಾಳುಮೆಣಸನ್ನ ಹೇಗೆ ರಕ್ಷಣೆ ಮಾಡಿಕೊಂಡು ಪೋಷಣ ಕ್ರಮಗಳನ್ನು ಪಾಲಿಸಬೇಕನ್ನೋದ್ರ ಬಗ್ಗೆ ಇದುವರೆಗೆ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ SJ ಅಂಕೇಗೌಡರು ಈ ಸಂದರ್ಭದಲ್ಲಿ ವಿಷಯಗಳನ್ನು ಮಂಡಿಸಿದರು. ಖಂಡಿತವಾಗಿಯೂ ಈ ಸಂಗತಿಗಳು ನಿಮಗೆ ಉಪಯೋಗಕ್ಕೆ ಬರ್ತವಂತ ಅನ್ಕೊಂಡು ನಾವು ಭಾವಿಸಿದ್ದೀವಿ. ಮಲೆನಾಡಿನ ಕಾಳು ಮೆಣಸು ತೋಟಕ್ಕೆ ಸೊಗಸು, ಮಲೆನಾಡಿನ ಕಾಳು ಮೆಣಸು ತೋಟಕ್ಕೆ ಸೊಗಸು, ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು, ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,000 ರೂಪಾಯಿಂದ 15,350 ರೂಪಾಯಿ, ಅರಬಿಕಾ ಚೆರಿ 7,800 ರೂಪಾಯಿಂದ 8,000 ರೂಪಾಯಿ, ರೊಬೇಸ್ಟಾ ಪಾರ್ಚ್ಮೆಂಟ್ 10,300 ರೂಪಾಯಿಂದ 10,500 ರೂಪಾಯಿ, ಅರಬಿಕಾ ಚೆರಿ 5,450 ರೂಪಾಯಿಂದ 5,650 ರೂಪಾಯಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಶುಂಠಿಗೆ ನೆಚ್ಚಿನ ಬೆಲೆ ಕಂಡಿರುವ ಹಿನ್ನೆಲೆಯಲ್ಲಿ ಕುಶಾಲನಗರ ತಾಲೂಕು ಅರಶಿನಗುಪ್ಪೆಯ ಪ್ರಗತಿಪರ ಕೃಷಿಕ MT ಬೇಬಿ ಅವರೊಡನೆ ಸಂವಾದವನ್ನು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕುಂಜಿಲ ಗ್ರಾಮತ್ರ ಕಲ್ಯಾಟಂಡ ಶಂಭು ಪಳಂಗಪ್ಪ ಅಯ್ಯಂಗ ಇಂದು ಮರಣಪಟ್ಟಿದ್ದು. ಶರಣು ಸಂದೇಶ ಅಂಗಡ ಪಪ್ಪ 78 ವಯತ್ರ ಕಲ್ಯಾಟಂಡ ಶಂಭು ಪಳಂಗಪ್ಪ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಚ್ಚಣ ಕುಂಜಿಲ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರ್ಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜೊಂಪೆನ ವಿವರ. ವಿಧಾನಸಭೆ ಚುನಾವಣೆ ಸಂಬಂಧ April 13 ತೆರಳೆ ನಾಳೆ ಚುನಾವಣಾ ಅಧಿಸೂಚನೆ ಹೊರಡಿಸಲಾಗ್ತಿದ್ದು ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಶುರುವಾದತ್ತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿಸಿ ಸತೀಶ್ ಅವು ತಿಳಿಸಿದರು. ನಾಮಪತ್ರ ಸಲ್ಲಿಕೆ ಇದೇ 20 ಆಖೇರಿ ದಿನ. 21ಕ್ಕೆ ನಾಮಪತ್ರ ಪರಿಶೀಲನೆ, 24ಕ್ಕೆ ನಾಮಪತ್ರ ವಾಪಸ್ ತಕಣಿಕೆ ಆಖೇರಿ ದಿನ. ಮೇ 10ಕ್ಕೆ ಮತದಾನ, 13ಕ್ಕೆ ಮತ ಲೆಕ್ಕ ಹಾಕುವುದು ನಡೆದದೆತ್ತ ಇವು ತಿಳಿಸಿದವು. ಚುನಾವಣಾ ಆಯೋಗದ ನಿರ್ದೇಶನದಂಗೆ ಸುಮಾರು ಕ್ರಮ ಕೈಗೆ ತಗೊಂಡಿದ್ದು ಮಾದರಿ ನೀತಿ ಸಂಹಿತೆನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ತಂಡಗ ಕಾರ್ಯನಿರ್ವಹಿಸುತ್ತಿದ್ದು ಎಂಸಿಸಿ ಇಬ್ಬರು ನೋಡಲ್ ಅಧಿಕಾರಿಗ, 44 ಸೆಕ್ಟರ್ ಅಧಿಕಾರಿಗ, 14 ಫ್ಲೈಯಿಂಗ್ ಸ್ಕ್ವಾಡ್, 39 ಸ್ಟಾಟಿಕ್ ಸರ್ವೆಲೆನ್ಸ್ ತಂಡಗ ಕೆಲಸ ಮಾಡ್ತಾಳು. ಜಿಲ್ಲೆಯಲ್ಲಿ 542 ಮತಗಟ್ಟೆಗ ಇದ್ದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 269 ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 273 ಮತಗಟ್ಟೆಗ ಉಂಟು. ಚುನಾವಣೆ ಅಕ್ರಮಗಳ ಬಗ್ಗೆ ಮಾಹಿತಿ ಒದಗಿಸಿಕೆ ಟೋಲ್ ಫ್ರೀ ಸಂಖ್ಯೆ 1950 ಕರೆ ಮಾಡಕ ಹಂಗೆ ಸಿ ವಿಜಿಲ್ ಆಪ್ ಬಳಸಕ ತಯು ಮಾಹಿತಿ ಕೊಟ್ಟವು. ಕಳೆದ ಹಲವು ವರ್ಷಗಳಲ್ಲಿ ಬಾಹ್ಯಾಕಾಶದಲ್ಲಿ ದೇಶ ಮಾಡಿದ ಸಾಧನೆಗಳನ್ನ ಪ್ರದರ್ಶಿಸಿಕೆ ಮತ್ತೆ ಮಕ್ಕಳಲ್ಲಿ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೆ ಇದೇ 18ಕ್ಕೆ ಪೊನ್ನಂಪೇಟೆಯಲ್ಲಿ ಉಡಾವಣಾ ವಾಹನಗ, ಉಪಗ್ರಹಗ ಇತ್ಯಾದಿಗಳ ಮಾದರಿಗಳನ್ನ ಸಾಗಿಸುವ ಸ್ಪೇಸ್ ಆನ್ ವೀಲ್ಸ್ ಪ್ರದರ್ಶನ ನಡೆದಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಯೂನಿವರ್ಸಿಟಿನ ಕೂಡುಕೂಟಲ್ಲಿ ಕಾಲೇಜಿನ ಅಂಗಳಲ್ಲಿ ಭಾರತೀಯ ಬಾಹ್ಯಾಕಾಶ ಕೇಂದ್ರ ಸುರುಣಸಲ ಕೊಡಗಲಿ ಈ ಪ್ರದರ್ಶನ ನಡೆಸ್ತಾವುಟ್ಟು. ಅಂದು ಬೆಳಗ್ಗೆ 10:30 ಕಾಲೇಜಿನ ಸಭಾಬಾಡಲಿ ನಡೆಯಕಿರುವ ಕಾರ್ಯಕ್ರಮನ ಇಸ್ರೋದ ವಿಜ್ಞಾನಿ ಶ್ರೀನಿವಾಸ ಉದ್ಘಾಟನೆ ಮಾಡುವೆ. ಈ ಪ್ರದರ್ಶನ ಸುರುನ ಎರಡು ಉಡಾವಣಾ ಪ್ಯಾಡ್ಗಳ ಮಾದರಿಗ, ಚಂದ್ರಯಾನ 1 ಮಿಷನ್, ಮಂಗಳಯಾನ್ ಸೇರಿದಂಗೆ ಭಾರತೀಯ ಉಪಗ್ರಹ ಸಂವಹನ ಅಪ್ಲಿಕೇಶನ್ಗಳ ಕಲಾತ್ಮಕ ಮಾದರಿಗಳನ್ನ ಒಳಗೊಂಡಿದ್ದು ವಿದ್ಯಾರ್ಥಿಗ ಮತ್ತೆ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಕ. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿನ ವತಿಯಿಂದ ಮತದಾನದ ಮಹತ್ವ ಸಾರುವ ನಿಟ್ಟಿನಲ್ಲಿ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಕೂಡುಕೂಟಲ್ಲಿ ಇದೇ ತಿಂಗಳ 15ಕ್ಕೆ ವಿಶ್ವ ಚಿತ್ರಕಲಾ ದಿನಾಚರಣೆಯ ಸಂದರ್ಭದಲ್ಲಿ ಕೊಡಗು ಮತ್ತು ಮತದಾನ ವಿಷಯದ ಸಂಬಂಧಿತ ಚಿತ್ರಕಲಾ ಸ್ಪರ್ಧೆ ನಡೆದಿದೆ. ಅಂದು ಬೆಳಗ್ಗೆ 10 ಗಂಟೆಯಿಂದ 14 ವರ್ಷದೊಳಗಿನ ಮಕ್ಕ, 14-18 ಹಂಗೆ 18 ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ಚಿತ್ರಕಲೆ ರಚಿಸಕ. ಇದೇ ಸಂದರ್ಭ ನಾನು ಮತದಾನ ಮಾಡುತ್ತೇನೆ ತೇಳುವ ದೊಡ್ಡ ಕ್ಯಾನ್ವಾಸ್ನ ರಾಜಸೀಟ್ ಉದ್ಯಾನವನದಲ್ಲಿ ಕೊಡಗಿನ ಕಲಾವಿದರು ರಚಿಸಿಕಿದ್ದು ಸಾರ್ವಜನಿಕರು ಸನ ಕ್ಯಾನ್ವಾಸ್ಲಿ ತಮ್ಮ ಸಂದೇಶ ಸಾರಿಕೆ ಅವಕಾಶ ಇದ್ದದೆ. ಚಿತ್ರ ಬಿಡಿಸಿಕೆ ಕುಸಿಯಿರವು. ಅಂದೇ ಬೆಳಗ್ಗೆ 10 ಗಂಟೆನೊಳಗೆ ಸ್ಪರ್ಧೆ ನಡೆಯುವ ಜಾಗದ ರಾಜಸಿಟ್ಲಿ ಹೆಸರು ನೋಂದಾಯಿಸಿ ಕಣಕೃತ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶವು ತಿಳಿಸಿದಳು. ರಕ್ತಕ್ಕೆ ಪರ್ಯಾಯ ಯಾವುದೂ ಇಲ್ಲೇ, ರಕ್ತದಾನದ ಆರೋಗ್ಯ ಮತ್ತು ಜೀವನನ ಉಳಿಸಿಕಣಕ್ಕೆ. ಆದ್ದರಿಂದ ಎಲ್ಲವೂ 3 ತಿಂಗಳಿಗೊಮ್ಮೆ ರಕ್ತದಾನದಂತ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಕೂತ ಇಂಡಿಯನ್ ರೆಡ್ ಕ್ರಾಸ್ ಸಭಾಪತಿಯವು ತಿಳಿಸಿದಳು. ಸುಂಟಿಕೊಪ್ಪಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಕೊಡಗು ಯೂತ್ ರೆಡ್ ಕ್ರಾಸ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ಮಡಿಕೇರಿ ರಕ್ತನಿಧಿನ ಕೂಡುಕೂಟಲ್ಲಿ ನಡೆದ ರಕ್ತದಾನ ಶಿಬಿರನ ಉದ್ಘಾಟನೆ ಮಾಡಿಯೂ ಮಾತಾಡಿದವು. ಈಗಿನ ದಿನಗಳಲ್ಲಿ ಅಪಘಾತ ಹೆಚ್ಚಾಗ್ತಿದ್ದು ರಕ್ತಕ್ಕೆ ಜಾಸ್ತಿ ಬೇಡಿಕೆ ಇದ್ದದೆ ಕೆಲ ಸಂದರ್ಭಗಳಲ್ಲಿ ಒಬ್ಬ ರೋಗಿಗೆ 8-10 ಲೀಟರ್ ರಕ್ತ ಬೇಕಾದೆ ಇದು ರಕ್ತದಾನದ ಅವಶ್ಯಕತೆಯನ್ನು ಎತ್ತಿ ತೋರಿಸಿದೆ ಅಂತ ಇವು ಹೇಳಿದವು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ರಕ್ತನಿಧಿ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಕರಂಬಯ್ಯ ಅವರು ಮಾತಾಡಿ ಸಾರ್ವಜನಿಕರಿಗೆ ರಕ್ತದಾನದ ಮಹತ್ವ ಮತ್ತೆ ಅಗತ್ಯತೆಯನ್ನು ಅರಿವು ಮೂಡಿಸಿ ಯಾರು ರಕ್ತದಾನ ಮಾಡಕ್ ಯಾರು ಮಾಡಿಕಾಗದಂತ ಜಾಗೃತಿ ಮೂಡಿಸುವುದು ಅಗತ್ಯ ಅಂತ ಇವು ಹೇಳಿದವು. ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಇವರ ಕೂಡುಕೂಟಲ್ಲಿ ಮತದಾನದ ಜಾಗೃತಿ ಸಾರುವ ನಿಟ್ಟಲ್ಲಿ ಮಡಿಕೇರಿ ಪೇಟೆಯಲ್ಲಿ ಮುಂದೆ ಬಾಕಿ ಇರುವ ವಿಧಾನಸಭಾ ಚುನಾವಣೆಯನ್ನ ಮತದಾನ ಜಾಗೃತಿ ಅಭಿಯಾನನ ಬೈಕ್ ಜಾಥಾದ ಮೂಲಕ ಆಯೋಜಿಸಲಾಯಿತು. ಈ ಜಾಥಾ ಇದೇ ತಿಂಗಳ 16:00 AM ಪೇಟೆನ ಬನ್ನಿ ಮಂಟಪದಿಂದ ಶುರುವಾಗಿ ರಾಜ್ಯ ಸೀಟ್ ಉದ್ಯಾನವನದಲ್ಲಿ ಆಕೇರಿಯಾದೆತ್ತ ಸಂಘಟಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮತ್ರ ಚೋಡುಮಾಡ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ಬ್ಯಾಳಾಚೆ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಪರಕೆ ಉಳ್ಳವು ಪೊಲಕ 8:30 ಎತ್ತೊಂಡು ಒಕ್ಕಕಾರ ತಾಮನೆ ಪೊಮ್ಮಕ್ಕ ಪಿಂಜ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದು ಚೋಡುಮಾಡ ಒಕ್ಕತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ನೆಮ್ಮಲೆ ಗ್ರಾಮ ಚೊಟ್ಟಯಾಂಡ ಮಾಡ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ಬ್ಯಾಳಾಚ ಒಕ್ಕತ್ರ ಕೈ ಮರ್ತಲು ನಡಪ. ಒಕ್ಕಕಾರ ತಾಮನೆ ಮೋಳಿಯ ಎಲ್ಲ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದು ಚೊಟ್ಟಯಾಂಡ ಮಾಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಕೊಡಗು ಉಪಾಧ್ಯಾಯರ ಸಹಕಾರ ಸ್ಟೋರ್ಸ್ ನಿಯಮಿತ ವಿರಾಜಪೇಟೆ ಇದೀಗ ಆಧುನೀಕರಣಗೊಂಡು ನೂತನ ಸಿಬ್ಬಂದಿಯೊಂದಿಗೆ ಮತ್ತೆ ಕಾರ್ಯಾರಂಭಿಸಿದೆ. ಮುದ್ರಣಾಲಯವನ್ನು ಆಧುನೀಕರಿಸಿದ್ದು ಎಲ್ಲ ವಿಧದ ಪ್ರಿಂಟಿಂಗ್ ಕೂಡ ಮಾಡಿಕೊಳ್ಳಲಾಗುವುದು. ನಮ್ಮೆಲ್ಲ ಗ್ರಾಹಕರು ಮತ್ತೆ ನಮ್ಮ ಸೇವೆಯನ್ನು ಎಂದಿನಂತೆ ಪಡೆದುಕೊಂಡು ಸಹಕರಿಸಬೇಕಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 08274257258 ಮೊಬೈಲ್ 8618227132. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್ ಬೆಡ್ ಶೀಟ್ ಟವಲ್ ಕಾರ್ಪೆಟ್ ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ವಿರಾಜಪೇಟೆ. ರೀ ಮಕ್ಳ ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೊಡೋಣ. ಆಯ್ತು ಕಣೆ, ವಿರಾಜಪೇಟೆಯ ಅಭಿಲಾಷ್ಗೆ ಹೋಗೋಣ. ಅಲ್ಲಿ ಸೈಕಲ್ ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ EMI ಫೆಸಿಲಿಟಿನೂ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್ ಆಥರೈಸ್ಡ್ ಡೀಲರ್ ಅಭಿಲಾಷ್ ಸ್ಟೋರ್ ವಿರಾಜಪೇಟೆ. ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮತ್ರ ಅರಮಣ ಮಾಡ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಯ ಇದೇ 14 ಬೊಳ್ಳ್ಯಾಚ ಪೊಲಕ 10 ಬೇಗೂರುಳ್ಳ ಒಕ್ಕ ಕೈ ಮರ್ತಲು ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯಲ್ಲ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದು ಅರಮಣ ಮಾಡ ಒಕ್ಕ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮೇನ್ ರೋಡ್ ಗೋಣಿಕೊಪ್ಪಲು. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೊ ಪೆಟ್ರೋಲ್ ಇಂಜಿನ್ ಒಂದಿಗೆ, LED ಹೆಡ್ಲೈಂಪ್ಸ್ ವಿತ್ DRL, ಡ್ಯೂಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಸ್ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಳ್ಳಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ಮೈಸೂರು. ಕಂಡೀಷನ್ ಸಪ್ಲೈ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಅನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ವಿಧಾನಸಭಾ ಚುನಾವಣೆ ಸಂಬಂಧ ನಾಳೆ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಿಡುವ, ಅಲ್ಲಿಂಜ ನಾಮಪತ್ರ ಇಡುವ ಪ್ರಕ್ರಿಯೆ ಶುರು ಆಪಾಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆನ ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟಿತು. ತಂಗಡ ಕಚೇರಿಯಲ್ಲಿ ತಕ್ಕಪರಂದ ಅವು ನಾಮಪತ್ರ ಉಪ್ಪುಚಿಡುವಕ್ಕೆ ಇದೇ ಇರುವುದು ಆಖರಿ ನಾಳಾಯ್ತಿಪ್ಪ, 21 ನಾಮಪತ್ರ ಪರಿಶೀಲನೆ ನಡಪ ಪಿಂಜ ಇಟ್ಟ ನಾಮಪತ್ರತ್ನ ವಾಪಸ್ ಹೊಡ್ತೋಕು 24 ಆಖರಿ ನಾಳಾಯ್ತಿಪ್ಪ ಅಂದ ಅರಿಚಿಟ್ಟಿತ್ತು. ಮೇ 14 ಚುನಾವಣೆ ನಡಪ ಪಿಂಜ 13 ಓಟ್ ಕಣಕ್ಕೆ ಕಾರ್ಯ ನಡಪ ಅಂದು ಮಾಹಿತಿ ಕೊಡ್ತಿತ್ತು. മിഞ്ഞക്കത്തക്ക് പരന്തിത്ത് ചുനാവണെന്ന ചായയുടെ നടത്തുവക്ക് ചുനാവണ ആയോഗത്ര നിർദ്ദേശന പോലെ പലതരത്ര ക്രമത്തിന് എടുത്തണ്ടിത്ത് മാതരി നീതി സമിതിയുടെ കടപ്പത്ര പാലനയ്ക്ക് ദണ്ട് നോഡൽ അധികാരിയ 44 സെക്ടർ അധികാരിയ 14 ഫ്ലയിംഗ് സ്ക്വാഡ് 39 സ്റ്റാറ്റിക് സർവൈലൻസ് തണ്ട ജില്ലയിൽ കാര്യനീശിനുണ്ട് ധരിച്ചിട്ട് അവ ചുനാവണയുടെ നീതി സമിതി ജാരിയിലുള്ള ഈ നേരത്ത് കൂടുന്നനക്കെ ചുനാവണ നടക്കുന്നക്കെ അഭ്യർത്ഥിയ പിന്നെ സാർവജനികങ്ങ പാലന മാടേണ്ട ക്രമ കൂടുന്നനക്കെ മതദാനത്ര മഹത്വത്തിന് സാർവജനികങ്ങ പരിണാമകാരിയെ തരിച്ചിടുവക്ക് സ്വീപ് സമിതിയുടെ ആദരവിൽ നടത്തിയിട്ടുള്ള പലതരത്ര കാര്യക്രമത്തിന് മീത മാഹിതി കൊടുത്തത് ಪದ್ಮಶ್ರೀ ಪ್ರಶಸ್ತಿ ಪಡೆದು ಜಿಲ್ಲೆಗೆ ವಾಪಸ್ ಬಂದ ಜಾನಪದ ಕಲಾವಿದ ಎಮಿಡಿಯಂಡ ರಾಣಿ ಮಾಚಯ್ಯ ಅಂಗಳ ಜಿಲ್ಲೆ ಹದ್ದ ಕುಶಾಲನಗರದ ಗೌರವತೋಡೆ ತಕ್ಕಾರ ಮಾಡಿಚಿ ಕುಶಾಲನಗರ ಕೊಪ್ಪ ಹದ್ದದುಳ್ಳ ಕಾವೇರಿ ಪುತ್ತಲಿರ ಪಕ್ಕ ಕುಶಾಲನಗರ ಜಾನಪದ ಪರಿಷತ್ ಪಿಂಜ ಕುಶಾಲನಗರ ಕೊಡವ ಸಮಾಜದ ಮುಕ್ರಿಯ ಕಾವೇರಿ ಪುತ್ತಲಿಗೆ ಪೂಜೆ ಕೈಚಿತ್ತು ಬಯಂಜ ಪ್ರಶಸ್ತಿ ಪಡೆದ ಇಂಗಕ್ಕೆ ಸನ್ಮಾನ ಮಾಡಿತ್ತು ಗೌರವ ಒಪ್ಪಿಚಿಟ್ಟತ್ತು ಈ ಸಂದರ್ಭ ತಕ್ಕ ಪರೆದ ರಾಣಿ ಮಾಚಯ್ಯ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು ಇಡೀ ಜಿಲ್ಲೆಗೆ ಪಿಂಜ ಕಲಾಕೋವಕ್ಕೆ ಕಿಟ್ಟನ ಗೌರವ ಅಂತ ಅಭಿಪ್ರಾಯ ಪರಂದತ್ತು ಕುಶಾಲನಗರ ಕೊಡವ ಸಮಾಜದ ಅಧ್ಯಕ್ಷಗಳನ್ನು ಮಂಡೆಪಂಡ ಬೋಸ್ ಮಣ್ಣಪ್ಪೋ ಉಪಾಧ್ಯಕ್ಷಗಳನ್ನು ಪುಲಿಯಣ್ಣ ಚಂಗಪ್ಪೋ ಕೂಡನಿಗೆ ಖನಪಟ್ಟವು ಈ ನೇರತ್ತು ಹಾಜರಿಂಜತ್ತು ಕೈಂಜಿ ಚಂದ ಕಾಲತಿಂಜ ಬಾಹ್ಯಾಕಾಶತ್ತು ದೇಶ ಮಾಡಿದ ಸಾಧನೆಯನ್ನು ಪ್ರದರ್ಶನ ಮಾಡುವಕ್ಕೆ ಪಿಂಜ ಮಕ್ಕಳಲ್ಲಿ ಬಾಹ್ಯಾಕಾಶತ್ರ ಮೀದ ಇರಾದೆ ಬೋಳ್ತುವಕ್ಕೆ ಸ್ಪೇಸ್ ಶಟಲ್ ಉಪಗ್ರಹ ಕೂಡನಕ್ಕೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಮಾದರಿಯ ಸ್ಪೇಸ್ ಅನ್ವೀಲ್ಸ್ ಅನ್ನೋ ಪ್ರದರ್ಶನ ಇಸ್ರೋತ್ರ ವಾಹನತರ ಮೂಲಕ ಪೊನ್ನಂಪೇಟೆಯಲ್ಲಿ ಇದೇ